ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ್ತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ವಸುದೆ ನಿರ್ವಿಷಮಯಗೊಳಿಸಿ ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆ ಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸ ತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ ನೇಗಿಲ ಯೋಗಿ. ಕಿಸಾನ್ ವಾಣಿ ಕೇಳುವಂತಹ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ತಾವು ಕೇಳಲಿದ್ದೀರಿ, ಮೊದಲಿಗೆ ಕೃಷಿಯಲ್ಲಿ ಟ್ರೈಕೋಡರ್ಮಾ ಬಳಕೆಯ ಮಹತ್ವ ಕುರಿತು ಸಸ್ಯರೋಗ ತಜ್ಞರಾದ ಡಾಕ್ಟರ್ ಅಶ್ವಥನಾರಾಯಣ ಅವರಿಂದ ಮಾಹಿತಿಯನ್ನು ಕೇಳುವಿರಿ. ನಂತರ ಅರಿಶಿಣ ಬೇಸಾಯ ತಾಂತ್ರಿಕತೆ ಕುರಿತು ತೋಟಗಾರಿಕಾ ತಜ್ಞರಾದ ಡಾಕ್ಟರ್ ಶೇಖರ್ಗೌಡ ಪಾಟೀಲ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ವಿ ಜಿ ಭಾವಲತಿ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳುವಿರಿ. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 500 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈಗ ಕೇಳಿ ಕೃಷಿಯಲ್ಲಿ ಟ್ರೈಕೋಡರ್ಮಾ ಬಳಕೆಯ ಮಹತ್ವ ಕುರಿತು ಸಸ್ಯರೋಗ ತಜ್ಞರಾದ ಡಾಕ್ಟರ್ ಅಶ್ವಥನಾರಾಯಣ ಅವರಿಂದ ಮಾಹಿತಿಯನ್ನ. ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಡಿ ಎಸ್ ಅಶ್ವಥನಾರಾಯಣ ಅಂತೇಳಿ. ಕೃಷಿ ಮಹಾವಿದ್ಯಾಲಯದಲ್ಲಿ ಸಸ್ಯರೋಗಶಾಸ್ತ್ರ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಸೊ ಇವತ್ತಿನ ದಿವಸ ನಾವು ಟ್ರೈಕೋಡರ್ಮಾ ಅಂತಕ್ಕಂಥ ಒಂದು ಜೈವಿಕ ಶಿಲೀಂದ್ರನಾಶಕ ಏನಿದೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಈ ಜೈವಿಕ ಶಿಲೀಂದ್ರನಾಶಕ ಗುಂಪಿಗೆ ಸೇರಿರತಕ್ಕಂಥ ಟ್ರೈಕೋಡರ್ಮಾ ಏನಿದೆ, ಇದು ಒಂದು ಶಿಲೀಂದ್ರದ ಪ್ರಭೇದ. ಸೊ ನಾವು ವಾತಾವರಣದಲ್ಲಿ ಸಾಕಷ್ಟು ಶಿಲೀಂದ್ರಗಳನ್ನು ನಾವು ಕಾಣ್ತೀವಿ. ಒಂದು ಉಪಯುಕ್ತವಾಗಿರ್ತಕ್ಕಂಥದ್ದು, ಅನುಪಯುಕ್ತವಾಗಿರ್ತಕ್ಕಂಥ ಶಿಲೀಂದ್ರಗಳು. ಅದರಲ್ಲಿ ಅನುಪಯುಕ್ತ ಶಿಲೀಂದ್ರಗಳಂತಂದರೆ ಈ ಬೆಳೆಗಳಿಗೆ ರೋಗಗಳನ್ನು ಉಂಟು ಮಾಡ್ತಕ್ಕಂಥದ್ದು. ಆದರೆ ಈ ಟ್ರೈಕೋಡರ್ಮಾ ಅಂತಕ್ಕಂಥದ್ದು ಏನಿದೆ, ಇದು ಬೆಳೆಗಳಿಗೆ ಉಪಯೋಗ ಮಾಡ್ತಕ್ಕಂಥದ್ದು. ಅಂದರೆ ಬೆಳೆಗಳಿಗೆ ಬಾಧಿಸ್ತಕ್ಕಂಥ ಬೇರುಕೊಳೆ ರೋಗ ಆಗಿರ್ಬೋದು, ನೆಟೆರೋಗ ಆಗಿರ್ಬೋದು, ಕಾಯಿಕೊಳೆ ರೋಗ ಆಗಿರ್ಬೋದು. ಸೊ ಇಂಥೆಲ್ಲ ಮಣ್ಣಿನಲ್ಲಿರ್ಬತಕ್ಕಂಥ ಎಲ್ಲ ರೋಗಗಳನ್ನು ನಿವಾರಣೆ ಮಾಡೋದಕ್ಕೋಸ್ಕರವಾಗಿ ಈ ಒಂದು ಟ್ರೈಕೋಡರ್ಮಾನ ನಾವು ಉಪಯೋಗಿಸ್ತೀವಿ. ಸೊ ಇದರ ಲಕ್ಷಣಗಳನ್ನು ತಿಳ್ಕೊಬೇಕು ಅಂತಂದರೆ, ಈ ಟ್ರೈಕೋಡರ್ಮಾ ಶಿಲೀಂದ್ರ ಅಂತಕ್ಕಂಥದ್ದು ನಾವು ಕೃತಕ ಮಾಧ್ಯಮದಲ್ಲಿ ಬೆಳೆಸಿದಾಗ ಅದು ಬೂದು ಮಿಶ್ರಿತ ಹಸಿರು ಬಣ್ಣದ ಒಂದು ಶಿಲೀಂದ್ರದ ತಂತುಗಳನ್ನು ಒಳಗೊಂಡಿರ್ತದೆ. ಸೊ ಕೃತಕ ಮಾಧ್ಯಮದಲ್ಲಿ ಸುಮಾರು 7-8 ದಿವಸಗಳ ಒಳಗಡೆ ಸಂಪೂರ್ಣವಾಗಿ ಬೆಳವಣಿಗೆ ಆಗ್ತದೆ. ಸೊ ಆಮೇಲೆ ಇದನ್ನು ನಾವು ಸೂಕ್ಷ್ಮ ದರ್ಶಕದ ಮುಖಾಂತರ ಗಮನಿಸಿ ಅದು ಟ್ರೈಕೋಡರ್ಮಾ ಶಿಲೀಂದ್ರನೋ ಇಲ್ಲ ಬೇರೆ ಶಿಲೀಂದ್ರನೋ ಅಂತಕ್ಕಂಥದ್ದನ್ನು ನಾವು ಪರಿಗಣನೆ ಮಾಡಿ ಅದನ್ನು ಪ್ರತ್ಯೇಕ ಮಾಡಿ ಗುಂಪನ್ನು ಮಾಡ್ಕೋಬೋದು. ಮತ್ತು ಇದನ್ನು ಯಾವ ರೀತಿ ನಾವು ಎಲ್ಲಿ ಸಿಗ್ತದೆ, ಮತ್ತು ಯಾವ ರೀತಿ ನಾವು ಪ್ರತ್ಯೇಕಿಸ್ಬೋದು ಅಂತ ವಿಚಾರ ಮಾಡಿದಾಗ, ಸಾಮಾನ್ಯವಾಗಿ ನಾವು ಬೆಳೀತಕ್ಕಂಥ ಬೇರಿನ ವಲಯದಲ್ಲಿ, ಮಣ್ಣಿನ ವಲಯದಲ್ಲಿ ಅದು ಜೀವಿಸ್ತಾ ಇರ್ತದೆ. ಸ್ವಲ್ಪ ಸ್ವಲ್ಪ ವಾತಾವರಣದಲ್ಲೂ ಸಹ ಇರ್ತದೆ, ಗಿಡದ ಭಾಗಗಳಲ್ಲೂ ಸಹ ಇರ್ತದೆ. ಗಿಡದ ಭಾಗಗಳ ಹೋಲಿಕೆ ಮಾಡಿದಾಗ ಮಣ್ಣಿನಲ್ಲಿ ಮಣ್ಣಿನ ಕಣಗಳಲ್ಲಿ ಯಥೇಚ್ಛವಾಗಿರ್ತದೆ, ಸಾವಯವ ಪದಾರ್ಥದ ಮೇಲೆ ಇದು ಜೀವಿಸ್ತಾ ಇರ್ತದೆ. ಸೊ ನಾವೇನು ಮಾಡಬೇಕು ಅಂತಂದರೆ, ಒಂದು ಹೊಲಕ್ಕೆ ಹೋದಾಗ ಅಲ್ಲಿ ಬೇರಿನ ಭಾಗದ ಮಣ್ಣನ್ನು ನಾವು ತಗೋಬೇಕು, ಇಲ್ಲ ಬೇರುಗಳ ಭಾಗಗಳನ್ನು ತಗೋಬೇಕು. ಅಲ್ಲಿ ಬೇರಿಗೆ ಅಂಟ್ಕೊಂಡಿರ್ತಕ್ಕಂಥ ಮಣ್ಣಿನ ಕಣಗಳನ್ನು ನಾವು ಬೇರ್ಪಡಿಸಿ ಅದನ್ನು ನಾವು ಕೃತಕ ಮಾಧ್ಯಮದಲ್ಲಿ ಪ್ರತ್ಯೇಕ ಮಾಡಿ ಅದನ್ನು ಐಸೋಲೇಷನ್ ಅಂತೇನು ಕರಿತೀವಲ್ಲ, ಆ ಒಂದು ಕೃತಕ ಮಾಧ್ಯಮದಲ್ಲಿ ಬೆಳೆಸಿದಾಗ ಅದು ನಮಗೆ ಬೂದು ಮಿಶ್ರಿತ ಹಸಿರು ಬಣ್ಣದ ಶಿಲೀಂಧ್ರದ ತಂತುಗಳು ಬೆಳವಣಿಗೆ ಆಗೋದನ್ನು ನಾವು ಗಮನಿಸ್ಬೋದು. ಸೊ ಇದು ಲಕ್ಷಣಗಳಿಗೆ ಬಂದಾಗ ಇದರ ಗುಣಧರ್ಮಗಳು ಏನು, ಯಾವ ರೀತಿಯಾಗಿ ಇದು ಜೈವಿಕ ಶಿಲೀಂಧ್ರ ನಾಶಕ ಆಗ್ತದೆ ಅನ್ನೋ ಬಗ್ಗೆ ವಿಚಾರ ಮಾಡಿದಾಗ, ಈ ಒಂದು ಜೈವಿಕ ಶಿಲೀಂಧ್ರ ನಾಶಕ ನಾವೇನು ಹೇಳ್ತೀವಲ್ಲ, ಜಾಗ ಆಗಿರ್ಬೋದು, ಅದಕ್ಕೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳಾಗಿರ್ಬೋದು. ಸೊ ಇದಕ್ಕೆ ಪೈಪೋಟಿ ನಡೆಸ್ತದೆ. ಬೇರೆ ಒಂದು ಶಿಲೀಂಧ್ರ ರೋಗಕಾರಕ ಶಿಲೀಂಧ್ರಗಳೇನಿದಾವಲ್ಲ ಅದರ ಜೊತೆ ಪೈಪೋಟಿ ನಡೆಸಿ ಮತ್ತು ಇದನ್ನು ಆಹಾರ ಪದಾರ್ಥಗಳಿಗಾಗಿರ್ಬೋದು, ಮತ್ತು ಜಾಗಕ್ಕಾಗಿರ್ಬೋದು, ಮತ್ತು ಯಾವುದೇ ಒಂದು ಸಂಪನ್ಮೂಲಗಳಿಗಾಗಿರ್ಬೋದು, ಇದಲ್ಲದೇ ಟ್ರೈಕೋಡರ್ಮ ಕೆಲವೊಂದು ಜೈವಿಕ ಪದಾರ್ಥಗಳನ್ನು ಬಯೋಕೆಮಿಕಲ್ ಕಾಂಪೌಂಡ್ಸ್ ಅಂತೇಳಿ ಕರಿತೀವಿ. ಟ್ರೈಕೋಡರ್ಮಿನ್ನು, ಟ್ರೈಕೋವಿರಿಡಿನ್ನು, ಈ ಒಂದು ಜೈವಿಕ ಪದಾರ್ಥಗಳನ್ನು ಉತ್ಪಾದನೆ ಮಾಡೋದ್ರ ಮುಖಾಂತರ ಏನಾಗುತ್ತೆ, ಈ ಮಣ್ಣಿನಲ್ಲಿ ರೋಗಕಾರಕ ಶಿಲೀಂಧ್ರಗಳೇನಿದೆಯಲ್ಲ ಅದಕ್ಕೆ ವಿಷಕಾರಿಯಾಗಿ ಪರಿಣಮಿಸಿ ಆ ರೋಗಾಣುಗಳನ್ನು ನಾಶ ಮಾಡೋದಕ್ಕೆ ಅನುಕೂಲ ಆಗ್ತದೆ. ಇದೊಂದೇ ಅಲ್ಲ, ಈ ಟ್ರೈಕೋಡರ್ಮ ಶಿಲೀಂಧ್ರ ನಾವು ಮಣ್ಣಿಗೆ ಹಾಕಿದಾಗ ಏನಾಗುತ್ತೆ, ಅಲ್ಲಿ ಸಾವಯವ ಪದಾರ್ಥದ ಮೇಲೆ ಬೆಳವಣಿಗೆ ಆಗಿ ರೋಗ ಬಾಧಿಸ್ತಕ್ಕಂಥ ಈ ಶಿಲೀಂಧ್ರಗಳಿರ್ತವೆ ಅದ್ರ ಮೇಲೆ ಬೆಳವಣಿಗೆ ಆಗಿ ನಾವು ಪ್ಯಾರಾಸಿಟಿಸಮ್ ಅಂತೇಳಿ ಕರಿತೀವಿ, ಪರಾವಲಂಬಿ ಅಂತೇಳಿ ಕರಿತೀವಿ. ಸೊ ಈ ಪ್ಯಾರಾಸಿಟೀಸ್ ಆಗಿ ಅದ್ರ ಮೇಲೆ ಬೆಳವಣಿಗೆ ಆಗಿ ಆ ರೋಗ ಕಾರಕ ಶಿಲೀಂಧ್ರಗಳನ್ನು ನಾಶ ಮಾಡ್ತಕ್ಕಂಥದ್ದು, ಇವು ಪ್ರಮುಖವಾಗಿ ಜೈವಿಕ ಶಿಲೀಂಧ್ರ ನಾಶಕದ ಪ್ರಮುಖ ಗುಣಗಳು. ಇದಲ್ಲದೇ ಈ ರೋಗಕಾರಕ ಶಿಲೀಂಧ್ರಗಳಿಗೆ ಹೋಲಿಕೆ ಮಾಡಿದಾಗ ಟ್ರೈಕೋಡರ್ಮ ಬಹಳ ಶೀಘ್ರವಾಗಿ ಬೆಳವಣಿಗೆ ಆಗ್ತಕ್ಕಂಥದ್ದು ಮತ್ತು ಯಥೇಚ್ಛವಾಗಿ ನಾವು ಉತ್ಪಾದನೆ ಮಾಡ್ಬೋದು. ಸೊ ಈ ಒಂದು ಎಲ್ಲ ಪ್ರಮುಖ ಗುಣಗಳಿರೋದ್ರಿಂದ ನಾವು ಜೈವಿಕ ಶಿಲೀಂಧ್ರ ನಾಶಕ ಅಂತೇಳಿ ನಾವು ಅದನ್ನು ಪರಿಗಣನೆ ಮಾಡಿ ರೋಗಗಳನ್ನ ಹತೋಟಿ ಮಾಡೋದಕ್ಕಾಗಿ ಉಪಯೋಗಿಸ್ತಾ ಇದ್ದೀವಿ. ಅಂದರೆ ಇದನ್ನ ಯಾವ ರೀತಿಯಾಗಿ ನಾವು ಉಪಯೋಗಿಸ್ಕೋಬೋದು ಅಂದರೆ ಅದನ್ನ ಯಾವ ರೀತಿ ನಾವು ಯಥೇಚ್ಛವಾಗಿ ಬೆಳೀಬೋದು ಅಂತಂದಾಗ, ನಾನು ಈಗಾಗಲೇ ಹೇಳಿದೆ, ಮಣ್ಣಿನಿಂದ ಬೇರ್ಪಡಿಸಿದಾಗ ಕೃತಕ ಮಾಧ್ಯಮದಲ್ಲಿ ಬೆಳವಣಿಗೆ ಮಾಡಿ ಸೂಕ್ಷ್ಮ ದರ್ಶಕದಲ್ಲಿ ನಾವು ಒಂದ್ಸಲಿ ಗುರುತಿಸಿದ್ದಾದ್ಮೇಲೆ ಅದನ್ನು ನಾವು ಯಥೇಚ್ಛವಾಗಿ ಬೆಳವಣಿಗೆ ಮಾಡ್ಬೋದು. ಹೆಂಗೆ ಅಂತಂದರೆ, ನಾವು ಅದನ್ನು ಕೃತಕ ಮಾಧ್ಯಮದಲ್ಲಿ ಒಂದು ಪ್ರಯೋಗಾಲಯದಲ್ಲಿ ಪ್ರತ್ಯೇಕವಾಗಿ ನಾವು ಇನಾಕ್ಯುಲೇಷನ್ ಅಂತೇಳಿ ಏನು ಮಾಡ್ತೀವಲ್ಲ ಅದನ್ನು ಮಾಡಿದ್ದಾದಮೇಲೆ ನಮಗೆ ಎಷ್ಟು ಬೇಕೋ, ಇಲ್ಲ 10 ಕೆಜಿ ಬೇಕಾ, ಇಲ್ಲ 50 ಕೆಜಿ ಬೇಕಾ, 1 ಕ್ವಿಂಟಾಲ್ ಬೇಕಾ ಅಂತೇಳಿ ಅದನ್ನು ಒಂದು ಮಾಧ್ಯಮದಲ್ಲಿ ಬೆಳೆಸಿ ನಂತರ ಈ ಟಾಲ್ಕಮ್ ಪೌಡರ್ ಅಂತಕ್ಕಂಥದ್ದು ಒಂದು ಮಾಧ್ಯಮ ಅದು ಪುಡಿ ಇದೆ, ಆ ಪುಡಿ ಜೊತೆ ಬೆರೆಸಿಬಿಟ್ಟು ನಾವು ಅದನ್ನು ಕಮರ್ಷಿಯಲ್ ಅಂದರೆ ವಾಣಿಜ್ಯ ರೀತಿಯಲ್ಲಿ ನಾವು ಬಳಕೆ ಮಾಡೋದಕ್ಕೆ ಅನುಕೂಲ ಆಗ್ತದೆ. ಅದನ್ನು ಪಾಕೆಟ್ಗಳನ್ನ ಮಾಡಿ, ಪೊಟ್ಟಣಗಳನ್ನು ಮಾಡಿ ನಾವು ಶಿಥಿಲ ಕೇಂದ್ರದಲ್ಲಿ ನಾವು ಶೇಖರಣೆ ಮಾಡಿ ಇಡ್ತೀವಿ. ಯಾಕಂತಂದರೆ ಅದನ್ನು ಒಂದ್ಸಲಿ ಉತ್ಪಾದನೆ ಮಾಡಿದ್ದಾದಮೇಲೆ ಹೊರಗಡೆ ನಾವು ಇಟ್ಟಾಗ ಏನಾಗುತ್ತೆ, ಹೆಚ್ಚು ಉಷ್ಣಾಂಶ ಅವೆಲ್ಲ ಬಂದಾಗ ಅದರ ಗುಣಗಳನ್ನು ಕಳ್ಕೊಂಡ್ಬಿಡ್ತದೆ. ನಾವು ಉತ್ಪಾದನೆ ಮಾಡಿದ್ದಾದಮೇಲೆ ಅದು ಶೀತಲ ಒಂದು ಘಟಕಗಳಲ್ಲಿ ನಾವು ಶೇಖರಿಸಿಟ್ಟು ಮತ್ತು ನಾವು ಅದನ್ನು ಸುಮಾರು 6 ತಿಂಗಳವರೆಗೂ ನಾವು ಶೇಖರಿಸಿಡ್ಬೋದು. ಯಾವಾಗ ಬೇಡಿಕೆ ಬರ್ತದೆ ರೈತರಿಂದ ಅದನ್ನು ತಗೊಂಡು ನಾವು ವಿತರಣೆ ಮಾಡಿ ಉಪಯೋಗಿಸ್ಕೋಬೋದು. ಹಾಗಾದರೆ ಈ ಒಂದು ಟ್ರೈಕೋಡರ್ಮನ್ನ ಯಾವ ರೀತಿಯಲ್ಲಿ ನಾವು ಬಳಸ್ಕೋಬೋದು ರೈತರು ಅಂದಾಗ, ಈ ಟ್ರೈಕೋಡರ್ಮ ಜೈವಿಕ ಶಿಲೀಂಧ್ರ ನಾಶಕವನ್ನು ಬೀಜೋಪಚಾರಕ್ಕಾಗಿ ಉಪಯೋಗಿಸ್ತೀವಿ. ಅಂದರೆ ಸುಮಾರು 5 ಗ್ರಾಮ್ ಟ್ರೈಕೋಡರ್ಮ ಪುಡಿಯನ್ನು ಸುಮಾರು 1 ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡಿ ಲೇಪನ ಮಾಡಿ ಅದನ್ನು ನೆರಳಿನಲ್ಲಿ ಒಣಗಿಸಿ ನಾವು ಬಿತ್ತನೆ ಮಾಡೋಕ್ಕಿಂತ ಮುಂಚೆ ಈ ಒಂದು ಕ್ರಿಯೆಯನ್ನು ಮಾಡಬೇಕು. ನಂತರ ನಾವು ಇದನ್ನು ಬಿತ್ತನೆಗೆ ಉಪಯೋಗಿಸ್ಕೋಬೋದು. ಇದಲ್ಲದೇ ನಾವು ಕೆಲವು ರೈತರಿಗೆ ಏನಾಗುತ್ತೆ, ಒಂದು ಪಾಕೆಟ್ ಅಂದರೆ 1 ಕೆಜಿ ಟ್ರೈಕೋಡರ್ಮ ನಮ್ಮಲ್ಲಿ ಖರೀದಿ ಮಾಡಬೇಕಂತಂದರೆ 150 ರೂಪಾಯಿ ಆಗ್ತದೆ. ಆದರೆ ರೈತರಿಗೆ ಒಂದು 10 ಕೆಜಿ ಖರೀದಿ ಮಾಡಬೇಕು ಅಂತಂದರೆ 1500 ರೂಪಾಯಿ ಆಗುತ್ತೆ. ಸೊ ಅದಕ್ಕೆ ಅದನ್ನು ತಪ್ಪಿಸ್ಬೇಕು ಅಂತಂದರೆ ಇನ್ನೂ ಭಾಳ ಸುಲಭವಾಗಿ ಅದನ್ನು ಬೆಳವಣಿಗೆ ಮಾಡಬೇಕಂದ್ರೆ ರೈತರ ಕಡೆ ತಿಪ್ಪೆ ಗೊಬ್ಬರ ಇರ್ತದೆ. ಆ ತಿಪ್ಪೆ ಗೊಬ್ಬರ ಜೊತೆಗೆ ಅಂದರೆ ಲಭ್ಯವಿರತಕ್ಕಂಥ ತಿಪ್ಪೆ ಗೊಬ್ಬರ ಜೊತೆಗೆ ಸುಮಾರು 100 ಕೆಜಿ ತಿಪ್ಪೆ ಗೊಬ್ಬರ ತೊಗೋಬೇಕು. 2 ಕೆಜಿ ಟ್ರೈಕೋಡರ್ಮನ ಅದ್ರ ಜೊತೆ ಬೆರೆಸಿ ಅದನ್ನು ಏನು ಮಾಡಬೇಕು, ಸ್ವಲ್ಪ ನೀರು ಸುಮಾರು ಒಂದು 20-30% ತೇವಾಂಶ ಇರೋ ಹಂಗೆ ನಾವು ಕಾಪಾಡಿಕೊಂಡು ಅದ್ರ ಮೇಲೆ ರಾಶಿ ಮಾಡಿ ಒಂದು ಪಾಲಿಥಿನ್ ಶೀಟ್ ಆಗಿರ್ಬೋದು ಹಾಳೆಯನ್ನು ಮುಚ್ಚಿ ಇಲ್ಲ ಗೋಣಿಚೀಲ ಮುಚ್ಚಿ ಅದನ್ನ ನೆರಳಿನಲ್ಲಿ

ಬೆಳೆ. ನೀರು ಜಾಸ್ತಿ ಬೇಕು, ನೀರು ಜಾಸ್ತಿ ಬೇಕು. ಅಲ್ಲದೆ ಸರಿಸುಮಾರು 1500 ಮಿಲಿಮೀಟರ್ ವರ್ಷಕ್ಕೆ ಅಷ್ಟು ಮಳೆ ಬೀಳ್ತಕ್ಕಂಥ ಪ್ರದೇಶದಲ್ಲಿ ಇದನ್ನ ಉತ್ತಮವಾಗಿ ಮತ್ತು ಅತಿ ಲಾಭದಾಯಕವಾಗಿ ಬೆಳಿಬಹುದು. ಅದಲ್ಲದೇ ಈ ಬೆಳೆಯನ್ನ ಎಂಥ ಮಣ್ಣಲ್ಲಿ ಬೆಳಿಬೇಕಪ್ಪ ಅಂತಂದ್ರೆ ಕೆಂಪು ಮಿಶ್ರಿತ ಗೋಡು ಮಣ್ಣು, ಈಗ ಮತ್ತೇನಂದ್ರೆ ಕಪ್ಪು ಮಿಶ್ರಿತ ಲೋಮಿ ಸೋಯಿಲ್ ಅಂತ ಹೇಳ್ತೀವಲ್ಲ ಅಂತ ಮಣ್ಣು. ಆಮೇಲೆ ಇದಕ್ಕೆ ಇಂಥ ಸೋಯಿಲ್ ಅಂತ ಏನಿ ಇಂಥ ಮಣ್ಣು ಅಂತ ಏನಿಲ್ಲ, ಇದನ್ನ ಎಲ್ಲಾ ರೀತಿಯೊಳಗೂ ಬೆಳೆಯೋದು. ಮುಖ್ಯವಾದ ವಿಚಾರ ಏನಂದ್ರೆ ಮಣ್ಣಿನಿಂದ ನೀರು ಬಸಿದು ಹೋಗ್ತಕ್ಕಂತ ವ್ಯವಸ್ಥೆ ಇರಬೇಕು. ಒಂದೇದ್ದು ಮಣ್ಣಿನಲ್ಲಿ ಹೆಚ್ಚಿನ ಪ್ರಮಾಣದ ಸಾವಯವ ಯುಕ್ತ ಪದಾರ್ಥಗಳು ಮಿಕ್ಸ್ ಆಗಿರಬೇಕು. ಅದು ಅಲ್ಲದೇನೆ ಮಣ್ಣಿನ ರಸಸಾರ ಅಂದ್ರೆ ಪಿ ಎಚ್ ಅಂತ ಹೇಳ್ತೀವಲ್ಲ ಸರ್, ಅದು 4.5 to 7.5 ಇದ್ರೆ ಅತಿ ಸೂಕ್ತ. ಇದಲ್ಲದೆ ಮತ್ತು ಈ ಬೆಳೆಗೆ ಮಣ್ಣಿನ ಒಂದು ನಾವು ಹೇಳ್ತೀವಲ್ಲ ಕೆಂಪು ಮಣ್ಣು ಮತ್ತು ಕಪ್ಪು ಮಣ್ಣು, ಕೆಂಪು ಮಣ್ಣು ಕಪ್ಪು ಮಣ್ಣಿನಲ್ಲಿ ಅಷ್ಟೇನು ವ್ಯತ್ಯಾಸ ಆಗುದಿಲ್ಲ, ಮಣ್ಣಿನ ಬಣ್ಣಕ್ಕೇನು ಇದು ವ್ಯತ್ಯಾಸ ಇಲ್ಲ. ಆದ್ರೆ ಮುಖ್ಯವಾಗಿದ್ದು ಇದ್ರ ಎರಡು ಗುಣ ಅಂದ್ರೆ ನೀರು ಬಸಿದು ಹೋಗ್ತಕ್ಕಂಥದ್ದು ಒಂದು, ಇನ್ನೊಂದು ಸಾವಯವ ಯುಕ್ತ ಮಣ್ಣಿರ್ಬೇಕು. ಚಲೋ ಅಂದ್ರೆ ಫಲವತ್ತಾದ ಮಣ್ಣು, ಫಲವತ್ತಾದ ಮಣ್ಣಿದ್ರೆ ಭಾರಿ ಉತ್ತಮವಾದ ಇಳುವರಿಯನ್ನೇ ನಿರೀಕ್ಷಿಸಬಹುದು. ಇನ್ನು ಅರಿಶಿನವನ್ನ ಬೆಳಿಬೇಕನ್ನುವಂಥ ರೈತರು ನಮ್ಮ ಜಿಲ್ಲೆಗೆ ಸೂಕ್ತವಾದಂತ ತಳಿಗಳು ಯಾವ್ದಾವ ಇಲ್ಲಿ ನಮ್ಮ ಜಿಲ್ಲೆಗೆ ಅಂಥೇಳಿ ಅಂತವೇನಿಲ್ಲ. ಬಟ್ ನಮ್ಮ ರಾಜ್ಯಕ್ಕಾಗಿ ಶಿಫಾರಸು ಮಾಡಿದಂತ ತಳಿಗಳಂತಂದ್ರೆ ಬೇಕಾದಷ್ಟಿದೆ ಲಿಸ್ಟು. ಹೆಚ್ಚಾಗಿ ಈಗ ಆಯಾ ಪ್ರದೇಶದಲ್ಲಿ ಬೆಳೀತಕ್ಕಂಥ ತಳಿಯನ್ನ ಆಯಾ ಪ್ರದೇಶದ ಹೆಸರಿನಿಂದನೂ ಕರೀಲಾಗ್ತಾ ಇದೆ ಈ ಅರಿಶಿನ ಬೆಳೆಯಲ್ಲಿ. ಈಗ ಬೀದರ್ನಲ್ಲಿ ತಗೊಂಡ್ರೆ ಬೀದರ್ ಲೋಕಲ್ ಅಂತ ಒಂದು ತಳಿ ಅಲ್ಲಿ ರೈತರಿಗೆ ಪ್ರಚಲಿತವಾಗಿದೆ. ಆಮೇಲೆ ಸುಧಾರಿತ ತಳಿಗಳಾದಂಥ ಕೆಲವೊಂದಿಷ್ಟು ಸುವರ್ಣ, ಸುಗುಣ, ಸುದರ್ಶನ, ಆಯಾ ಹೆಸರ್, ಪ್ರಭಾ, ಪ್ರತಿಭಾ, ಮತ್ತೇನಂದ್ರೆ ಕಡಪ, ದೆನ್ ಅಲೆಪ್ಪಿ, ಸೇಲಮ್ಮು, ಇಂಥವೆಲ್ಲ ಇನ್ನೂ ಅನೇಕವಾದಂಥ ಸುಧಾರಿತ ತಳಿಗಳನ್ನು ಶಿಫಾರಸು ಮಾಡಲಾಗಿದೆ ನಮ್ಮ ರಾಜ್ಯಕ್ಕಾಗಿ. ನಿಮ್ಮ ವಿಶ್ವವಿದ್ಯಾಲಯದ ಏನಾದರೂ ಇದ್ರ ಬಗ್ಗೆ ಸಂಶೋಧನೆಗಳು ನಡೆದು ಈ ತಳಿ ನಮ್ಮ ಜಿಲ್ಲೆಗೆ ಯೋಗ್ಯವಾಗಿ ಚಲೋ ಬರ್ತದಂತಕ್ಕಂಥದ್ದು ಏನಾದರೂ ರೈತರಿಗೆ ಮನವರಿಕೆ ಮಾಡಿಕೊಡ್ಲಿಕ್ಕೆ ಪ್ರಯತ್ನ ನಡೆದಿದೆ? ಹೇಗೆ ನಡೆದಿದೆ ಸರ್? ಇದೇ ನಿಟ್ಟಿನಲ್ಲಿ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ತೋಟಗಾರಿಕೆ ವಿಭಾಗದಲ್ಲಿ ಇಲ್ಲಿ ಲಭ್ಯವಿರತಕ್ಕಂಥ ಕೆಲವೊಂದು ತಳಿಗಳನ್ನು ನಾವು ಸಂಗ್ರಹ ಮಾಡಿ ಅವುಗಳ ಒಂದು ರೆಸ್ಪಾನ್ಸ್ ಅಂತೀವಲ್ಲ, ಅವುಗಳ ಒಂದು ರಿಸಲ್ಟ್ ಫಲಿತಾಂಶವನ್ನ ಈ ವಾತಾವರಣಕ್ಕೆ ಎಸ್ಪೆಷಲಿ ನಾರ್ದರ್ನ್ ಕರ್ನಾಟಕ ರೀಜನ್ಗೆ ನಾವು ಪ್ರಯೋಗಗಳನ್ನ ನಡೆಸ್ತಾ ಇದ್ದೀವಿ. ಹಲವಾರು ತಳಿಗಳನ್ನು ಸಂಗ್ರಹ ಮಾಡಿ ಆ ತಳಿಗಳಲ್ಲಿ ಯಾವುದು ಅತಿ ಸೂಕ್ತವಾದ ಬೆಳೆ ತಳಿ ಮತ್ತು ಹೆಚ್ಚಿನ ಇಳುವರಿ ಕೊಡ್ತಕ್ಕಂಥದ್ದು ಅನ್ನೋದ್ರ ಬಗ್ಗೆ ಪ್ರಯೋಗಗಳು ಪ್ರಾರಂಭವಾಗಿವೆ. ಆದ್ರೆ ಪ್ರಾರಂಭಿಕ ಹಂತದಲ್ಲಿಲ್ಲ, ಕೊನೆಯ ಹಂತದೊಳಗೂ ಕೆಲವೊಂದಿಷ್ಟು ಪ್ರಯೋಗಗಳಿವೆ. ಅದನ್ನು ಸ್ವಲ್ಪ ಒಂದು ವರ್ಷ ಇನ್ನು 2 ವರ್ಷದಲ್ಲಿ ನಾವು ಸೂಕ್ತವಾದ ತಳಿಗಳನ್ನ ನಮ್ಮ ಭಾಗದ ರೈತರಿಗೆ ಶಿಫಾರಸು ಮಾಡಲಿಕ್ಕೆ ನಾವು ಸಿದ್ಧರಾಗ್ತೀವಿ. ಈಗ ಒಂದು ವಿಚಾರ ಇನ್ನೊಂದು ಏನಂತಂದ್ರೆ ಅರಿಶಿನವನ್ನ ಬೆಳಿಬೇಕಂತ ರೈತರು ನಾಟಿ ಮಾಡತಕ್ಕಂತ ಕಾಲ ಯಾವ್ದಂತಿರ್ತಾವ? ಅತಿ ಸೂಕ್ತವಾದ ಕಾಲ ಅಂದ್ರ ಮುಂಗಾರಿ. ಮುಂಗಾರಿ ಅಂದ್ರ ಕರಾವಳಿ ಪ್ರದೇಶದೊಳಗ ಸ್ವಲ್ಪ ಬೇಗನೆ ಬಿತ್ತಬೇಕಾಗ್ತತಿ, ಅಂದ್ರೆ ಏಪ್ರಿಲ್ ಮೇ ತಿಂಗಳಲ್ಲಿ. ಉಳಿದ ಪ್ರದೇಶಗಳೊಳಗ ಮೇದಿಂದ ಜೂನ್ ತಿಂಗಳ ತನಕ ಬಿತ್ತನೆ ಮಾಡಬಹುದು. ಇನ್ನ ಮುಖ್ಯವಾಗಿ ಭೂಮಿ ಸಿದ್ಧತೆಗೆ ಬಂದಾಗ ಹೇಗೆ ರೈತರು ಅರಿಶಿನವನ್ನ ಬೆಳೆಯುವಂತ ರೈತರು ಹೇಗೆ ಭೂಮಿ ಸಿದ್ಧತೆಯನ್ನ ಮಾಡಬೇಕು, ಅದಕ್ಕೆ ಅಂತರ ಎಷ್ಟು ಕೊಡಬೇಕು, ಯಾವ ರೀತಿ ಅದನ್ನ ನಾಟಿಗೆ ಭೂಮಿಯನ್ನ ತಯಾರು ಮಾಡ್ಕೋಬೇಕಂತಿರ್ತಾವ? ಬಹಳ ಮುಖ್ಯವಾದ ಮತ್ತು ತಾಂತ್ರಿಕವಾಗಿ ಕೇಳಿದಂತ ಪ್ರಶ್ನೆ ಇದು. ಭೂಮಿ ಸಿದ್ಧತೆ ಮಾಡುವುದು ಇದರಲ್ಲಿ ಬಹಳ ಒಂದು ಗಮನ ಹರಿಸಬೇಕಾದಂತ ವಿಷಯ. ಮಾಗಿ ಉಳುಮೆ ಅಂತ ಹೇಳ್ತೀವಲ್ಲ ಸರ್, ಮಾಗಿ ಬೇಸಿಗೆ ಕಾಲದ ನಂತರ ಅಂದ್ರೆ ಹಿಂದಿನ ಕ್ರಾಪ್ ಅನ್ನ ತಕ್ಕೊಂಡ ನಂತರ ಏನು ನಾವು ಸಾಗುವಳಿ ಮಾಡ್ತೀವಲ್ಲ ಅದರಲ್ಲಿ ಫಸ್ಟ್ ಮೊಟ್ಟ ಮೊದಲಿಗೆ ರಂಟೆ ಹೊಡಿಬೇಕು ಭೂಮಿಯನ್ನ. ಆಳವಾದ ರಂಟೆ ಹೊಡೆದು ಒಂದು 15-20 ದಿವಸದ ತನಕ ಮಣ್ಣು ಭೂಮಿಯ ಸೂರ್ಯ ರಶ್ಮಿಯನ್ನ ಉಣ್ಬೇಕು. ಉಂಡು ಅಂದ್ರೆ ಮಣ್ಣು ಕಾಯ್ಬೇಕು ಚಲೋ ಕಾಯ್ಬೇಕು. ಅದರಿಂದ ಈ ಹಳೆ ಕ್ರಾಪಿನಿಂದ ಬಿಟ್ಟು ಹೋದಂತ ರೋಗಗಳ ಅಂಶಗಳಾಗಲಿ, ಕೀಟಗಳ ತತ್ತಿಗಳಾಗಲಿ, ಮತ್ತಾವುದೇ ಕೋಶಾವಸ್ಥೆಗಳಾಗಲಿ ಬಿಸಿಲಿಗೆ ತೆರೆಯಲ್ಪಟ್ಟು ಅವು ಸತ್ತು ಹೋಗ್ಬಿಡ್ತವೆ. ಅದು ಅಲ್ಲದೇನೆ ಕೆಲವೊಂದಿಷ್ಟು ಕಳೆಗಳ ಬೀಜಗಳು ಕೂಡ ಇದ್ರೂ ಸಹಿತ ಅವುಗಳ ಬಿಸಿಲಿನ ತಾಪದಿಂದ ಅವು ಕೂಡ ನಾಶ ಆಗ್ತವೆ. ಪೂರ್ಣ ನಾಶ ಆಗದಿದ್ರು ಕೆಲವೊಂದು ಮಟ್ಟಿಗೆ ನಾಶವಂತೂ ಆಗೇ ಆಗ್ತವೆ. ನಂತರ ರಂಟೆ ಹೊಡೆದ ನಂತರ ಇವೆರಡು ಮೂರು ಸರ್ತಿ ನಾವು ಕೂರಿಗೆ ಇದು ಹರಗಬೇಕು. ಹರಗಿ ಮಣ್ಣನ್ನು ಒಂದು ಮಳೆ ಅಥವಾ ಒಂದು ಮಳೆ ಬಿದ್ದ ತಕ್ಷಣ ರಂಟೆ ಹೊಡೆದ ಮೇಲೆ ಹೆಂಟಿಗಳು ಕರಗಿದ ಮೇಲೆ ಒಂದು 2 ಸರ್ತಿ ನಾವು ಹರಗಬೇಕು. ಹರಗಿದ ಮೇಲೆ ಸಿಫಾರಿತ ಪ್ರಮಾಣದ ಕೊಟ್ಟಿಗೆ ಗೊಬ್ಬರವನ್ನು ಭೂಮಿಯಲ್ಲಿ ಚೆನ್ನಾಗಿ ಮಿಶ್ರ ಮಾಡಬೇಕು. ಸುಮಾರು 25 ಟನ್ ಕಡಿಮೆ ಕಡಿಮೆ ಅಂದ್ರೆ ಅಷ್ಟು ಹಾಕ್ಲೇಬೇಕು ಒಂದ್ ಹೆಕ್ಟರ್ಗೆ 25 ಟನ್ ಅಷ್ಟು ಕೊಟ್ಟಿಗೆ ಗೊಬ್ಬರ ಚೆನ್ನಾಗಿ ಕಳಿತ ಕೊಟ್ಟಿಗೆ ಗೊಬ್ಬರವನ್ನ ಭೂಮಿ ಸಿದ್ಧತೆ ಮಾಡುವಾಗಲೇ ಮಿಶ್ರ ಮಾಡಬೇಕು. ಅದರ ಜೊತೆಗೆ ಆಮೇಲೆ ಇದನ್ನ ಈ ಬೆಳೆಯನ್ನ ಎರಡು ಪದ್ಧತಿಯಲ್ಲಿ ಬೆಳೆಯೋದುಂಟು. ಒಂದೇದ್ದು ಸಮತಟ್ಟಾದ ಮಡಿಗಳನ್ನು ಮಾಡಿ ಅನುಕೂಲವಾದ ಮಡಿಗಳಲ್ಲಿ ಬೆಳೆಯುವುದು, ಅಥವಾ ರಿಜಿಸ್ ಅಂಡ್ ಫರೋಸ್ ಅಂತ ಹೇಳ್ತೀವಲ್ಲ, ಸಾಲುಗಳನ್ನು ಬಿಟ್ಟು ಬೋದು ಬಿಟ್ಟು ಮಾಡುವಂತ ಒಂದು ಪದ್ಧತಿಯೊಳಗೂ ಬೆಳಿಬಹುದು. ಬೋದು ಬಿಟ್ಟು ಮಾಡೋ ಪದ್ಧತಿಯೊಳಗ ಈಗ ಅನಿರೀಕ್ಷಿತವಾದ ಮಳೆ ಹೆಚ್ಚಾಗಿ ಆಯ್ತು ಅಂದಾಗ ಅವಾಗ ಏನಾಗ್ಬಿಡ್ತೈತಿ, ಸರೋವರ ಇರ್ತಾವ ಬೋದುಗಳಲ್ಲಿ ಹೆಚ್ಚಿನ ಪ್ರಮಾಣದ ನೀರು ನಿಂತು ಗಡ್ಡೆ ಬೆಳೆಯುವ ಪ್ರಮಾಣದಲ್ಲಿ ಹೆಚ್ಚಿನ ಪ್ರಮಾಣದ ಮಳೆಯಾದರೆ ನೀರು ಬಸಿದು ಹೋಗತಕ್ಕಂತ ಒಂದು ವ್ಯವಸ್ಥೆ ಇರದಿದ್ರೆ ಗಡ್ಡೆ ಕೊಳೆಯುವ ರೋಗ ಅಂತೂ ಬಂದೇ ಬರುತ್ತದೆ. ಆದ್ರಿಂದ ನಮ್ಮ ರೈತರಿಗೂ ಸ್ವಲ್ಪ ಲುಕ್ಸಾನ ಆಗಬಹುದು. ನೀರು ಬಸ್ತು ಹೋಗ್ಬೇಕು ಒಂದೇದು. ಅದು ಇಲ್ಲಪ್ಪ ಅಂತಂದ್ರೆ ಸಮತಟ್ಟಾದ ಮಡಿಗಳನ್ನು ಮಾಡಿ ಆ ಮಡಿಯಲ್ಲಿ 45 ಸೆಂಟಿಮೀಟರ್ ಅಂದ್ರೆ ದೀಡ್ ಫೂಟ್ ಅಂತ ಹೇಳ್ತೀವಲ್ಲ, 45 ಸೆಂಟಿಮೀಟರ್ಗೆ ಒಂದರಂತೆ ಸಾಲು ಬಿಟ್ಟು ಆ ಸಾಲಿನಲ್ಲಿ 30 ಸೆಂಟಿಮೀಟರ್ಗೆ ಒಂದರಂತೆ ನಾವು ನಾಟಿ ಮಾಡಬೇಕು ಬೀಜಗಳನ್ನು. ಬೀಜದ ಕೊಂಬುಗಳನ್ನು ಅಥವಾ ರೆಂಬುಗಳನ್ನು ಅಂತ ಹೇಳ್ತೀವಲ್ಲ, ಅವುಗಳನ್ನು ನಾಟಿ ಮಾಡಬೇಕಾಗ್ತತಿ. ನಾಟಿ ಮಾಡುವಾಗ ಎಲ್ಲೆಲ್ಲಿ ಬೀಜ ಹಾಕ್ತೀವಿ ನೋಡಿ, ನಾವು ಅಂದ್ರೆ 30 ಸೆಂಟಿಮೀಟರ್ಗೆ ಒಂದು ಬೀಜ ಹಾಕ್ತೀವಿ ಅಂದ್ರೆ 30 ಸೆಂಟಿಮೀಟರ್ ಅಳತೆಗೆ ಮತ್ತೊಮ್ಮೆ ಸ್ವಲ್ಪ ಪ್ರಮಾಣದ ಕೊಟ್ಟಿಗೆ ಗೊಬ್ಬರವನ್ನಾಗಲಿ ಅಥವಾ ಎರೆಹುಳು ಗೊಬ್ಬರವನ್ನಾಗಲಿ ಹಾಕಿ ಅದರ ಮೇಲೆ ಬೀಜವನ್ನು ನಾಟಿ ಆಮೇಲೆ ಮಣ್ಣು ಮುಚ್ಚೋದ್ರಿಂದ ಇಳುವರಿ ತುಂಬಾ ಚೆನ್ನಾಗಿ ಬರುವಂತ ಒಂದು ಲಕ್ಷಣ ನಮ್ಮಲ್ಲಿ ಕಂಡು ಬಂದಿದೆ. ಅಂದ್ರೆ ಇದಕ್ಕೆ ಶಿಫಾರಸ್ ಮಾಡಿದಂತ ಕೆಲವೊಂದು ರಾಸಾಯನಿಕ ಗೊಬ್ಬರ ಪ್ರಮಾಣ ಎಷ್ಟು ರೈತರು ಕೊಡಬೇಕಾಗುತ್ತೆ ಪ್ರತಿ ಹೆಕ್ಟರ್ಗೆ, ಯಾವಾಗ ಅದನ್ನ ಏನು ಹಂತವಾಗಿ ಕೊಡ್ಬೇಕಂತ? ಕರೆಕ್ಟ್ ಸರ್, ತಾವು ಕೇಳಿದ್ದು ಒಂದು ಉತ್ತಮವಾದ ಪ್ರಶ್ನೆ. ಈಗ ಶಿಫಾರಿತ ಪ್ರಮಾಣದ ರಾಸಾಯನಿಕ ಗೊಬ್ಬರ ಅಂತಂದ್ರೆ 150 ಕೆಜಿ ಸಾರಜನಕ, 125 ಕೆಜಿ ರಂಜಕ ಮತ್ತು 250 ಕೆಜಿ ಪೊಟ್ಯಾಶ್. ಈ ಸತ್ವಗಳನ್ನು ಒದಗಿಸುವಂತ ಯಾವುದೇ ರಾಸಾಯನಿಕ ಪ್ರಮಾಣ ಗೊಬ್ಬರವನ್ನು ನಾವು ಉಪಯೋಗಿಸಬೇಕು. ಈ ಗೊಬ್ಬರವನ್ನು ಉಪಯೋಗಿಸುವಾಗ ಶಿಫಾರಿತ ಪ್ರಮಾಣದ ಸಾರಜನಕದ 50% ಅಂದ್ರೆ ಶೇಕಡ 50% ಅರ್ಧ ಗೊಬ್ಬರವನ್ನ ನಾವು ಭೂಮಿ ಸಿದ್ಧತೆ ಮಾಡುವಾಗಲೇ ಕೊಟ್ಟು ಬಿಡಬೇಕು. ಉಳಿದ ಅರ್ಧ ಪ್ರಮಾಣದ ಗೊಬ್ಬರವನ್ನ ಅಂದ್ರೆ ಸಾರಜನಕವನ್ನ 45-60 ದಿವಸದೊಳಗ ಒಮ್ಮೆ ಕೊಟ್ಟು ಬಿಡಬೇಕು. ಅಂದ್ರೆ ಅರ್ಧ ಸಾರಜನಕ ನಾಟಿ ಮಾಡುವ ಸಂದರ್ಭದಲ್ಲಿ ಕೊಡಬೇಕು, 60 ದಿವಸ ಆದ್ಮೇಲೆ ಕೊಡಬೇಕು. ಅಂದ್ರೆ ಇಳುವರಿಗೆ ಅತಿ ಉತ್ತಮವಾದಂತ ನಾವು ಪೋಷಕಾಂಶಗಳನ್ನ ಕೊಟ್ಟಂಗಾಗ್ತದೆ. ಅಂದ್ರೆ ಇದನ್ನ ಆಳವಾಗಿ ಎಷ್ಟು ಆಳದಲ್ಲಿ ಬೇರನ್ನ ಅಥವಾ ಈ ಕೊಂಬನ್ನ ಹಾಕಬೇಕಂತ? ಸುಮಾರು 5-7.5 ಸೆಂಟಿಮೀಟರ್ ಅಂದ್ರೆ 7.5 ಸೆಂಟಿಮೀಟರ್ ಅಂದ್ರೆ 2-2.5 ಇಂಚ್ ಒಳಗಡೆ ಹೋಗ ಅಷ್ಟು ಪ್ರಮಾಣದ ಇದ್ರ ಹೋಗ್ಬೇಕು. ಆಮೇಲೆ ಮಣ್ಣನ್ನು ಮುಚ್ಚಿ ಸ್ವಲ್ಪ ಭೂಮಿ ಸಮತಟ್ಟಕ್ಕೆ ಬರುವಷ್ಟು ಇದು ಮಾಡ್ಕೋಬೇಕು ನಾವು, ಅಂದ್ರೆ ಮಣ್ಣನ್ನು ಮುಚ್ಕೋಬೇಕು. ಇನ್ನ ನಾಟಿಯನ್ನ ಮಾಡಿದ್ಮೇಲೆ ಮುಂದೆ ಮೊಳಕೆ ಬರುತ್ತೆ, ಚೆನ್ನಾಗಿ ಮೊಳಕೆ ಬಂದ್ಮೇಲೆ ಏನೇನು ಇದರಲ್ಲಿ ಬೇಸಾಯ ಕ್ರಮ? ನಾಟಿ ಮಾಡಿದ ಮೇಲೆ ಇಲ್ಲೊಂದು ಉತ್ತಮವಾದ ಪ್ರಶ್ನೆ ಕೇಳಿದಿರ್ತಾವು. ನಾಟಿ ಮಾಡಿದ ಮೇಲೆ ಇವತ್ತಿನ ದಿವಸ ನಾವು ನಾಟಿ ಮಾಡಿದ್ವಿ ಅಂದ್ರೆ ಮೊಳಕೆ ಒಡೆಯುವುದು ಹೆಚ್ಚು ಕಡಿಮೆ ಒಂದೇ ದಿವಸ ತನಕ ಬರೋದಿಲ್ಲ. ಮೊಳಕೆ ಒಡೆಯುವ ಪೂರ್ಣ ಸಾಲು ನಾವು ಕಾಣಬೇಕಂದ್ರೆ ಸುಮಾರು 30 ದಿವಸಗಳವರೆಗೆ ಒಂದು ತಿಂಗಳು ಕಾಯ್ಬೇಕು. ಅಂದ್ರೆ ನಾವು ಬಿತ್ತುವಾಗ ಬೀಜಗಳನ್ನು ಆಯ್ಕೆ ಮಾಡಿದ್ದು ಉತ್ತಮ ಬೀಜ ಆಯ್ಕೆ ಮಾಡಿದ್ರು ಸಹಿತ ನಾವು ನೇರವಾದ ಸಾಲು ಕಾಣಬೇಕಪ್ಪ ನಮ್ಮ ಹೊಲದಾಗ ಅಂತಂದ್ರೆ ಸುಮಾರು 30 ದಿವಸ ಕಾಯ್ಬೇಕು ಇವತ್ತು ಬಿತ್ತನೆ ಮಾಡಿದ. ಈ ಒಂದು 10 ದಿವಸಕ್ಕೆ ಬಿತ್ತನೆ ಮಾಡಿದ್ರೊಳಗೆ ಒಂದು 25% ಜರ್ಮಿನೇಷನ್ ಅಥವಾ ಮೊಳಕೆ ಆಗಿರ್ಬೋದು, ಇನ್ನೊಂದು 10 ದಿವಸಕ್ಕೆ ಒಂದು 50% ಜರ್ಮಿನೇಷನ್ ಅಥವಾ ಮೊಳಕೆ ಆಕತಿ, ಮತ್ತೆ ಸಂಪೂರ್ಣ ಮೊಳಕೆ ಆಗ್ಬೇಕಾದ್ರೆ ಒಂದು ತಿಂಗಳಾದರೂ ಬೇಕು ನಮಗೆ. ಅಲ್ಲಿ ತನಕನೂ ನಾವು ಹೊಲದಾಗ ಅಡ್ಡಾಡೋದಾಗಲಿ ಅಥವಾ ನಮ್ಮ ಉಪಕರಣಗಳನ್ನು ದನ ಕರುಗಳನ್ನು ಬಿಡೋದಾಗಲಿ ನಿಷಿದ್ಧ ಮಾಡಬಾರ್ದು. ಏನು ಮಾಡಬಾರ್ದು? ಯಾಕಂದ್ರೆ ಜರ್ಮಿನೇಷನ್ ಆಗ್ತಕ್ಕಂಥ ಮೊಳಕೆ ಅಥವಾ ಮೊಳಕೆಗೆ ನಾವು ಘಾಸಿ ಮಾಡ್ದಂಗೆ ಆಕತಿ. ಒಂದ್ಸರ್ತಿ ನಾವು ಕಾಲಿಟ್ಟಿವಿ ಅಲ್ಲಿ ಅಂದ್ರೆ ಒಂದ್ಸರ್ತಿ ಮೊಳಕೆ ಮುರಿತು ಅಂದ್ರೆ ಅದು ಆ ಬೀಜ ಮತ್ತೆ ಹೊಳ್ ಬರೋದೇ ಇಲ್ಲ, ಅದು ಬರ್ತೈತಿ ಬಂದ್ರು ಈ ಫಸ್ಟ್ ಬಂದಂತ ಮೊಳಕೆ ಹೆಂಗ ಅದು ಬರೋದಿಲ್ಲ. ಆದ್ರಿಂದ 30 ದಿವಸಗಳು ನೀವೇನ ಕಳೆ ತಕ್ಕೊಳ್ಳೋದಾಗ್ಲಿ ಅಥವಾ ಏನ ಮಾಡೋದಿದ್ರು 30 ದಿವಸದ ಒಳಗ ಮಾಡಕ್ ಬರಂಗಿಲ್ಲ. ಬಿತ್ತನೆ ಮಾಡೋದಕ್ಕಿಂತ ಮೊದ್ಲೇ ನೀವೆಲ್ಲ ಮಣ್ಣನ್ನ ಚೆನ್ನಾಗಿ ಹದ ಮಾಡ್ಕೊಂಡಿರ್ಬೇಕು. ಕಳೆ ತೆಗೆದಿತ್ತಂದ್ರ ನಂತರ ಕಳೆ ತಕ್ಕೊಬಹುದು ಒಂದ್ ತಿಂಗಳ ಮುಂದೆ ಅಥವಾ ಕೆಮಿಕಲ್ ರಾಸಾಯನಿಕಗಳನ್ನು ಬಳಸಬಹುದು. ಬಿತ್ತಿದ ಮರುದಿನ ಆಗಲಿ ಅಥವಾ ಒಂದು 4 ದಿವಸದೊಳಗನ ನೀವು ಇದು ಮಾಡಿದ್ರೆ ಅದರಿಂದ ಬೆಳಗ್ಗೆ ಏನು ತೊಂದರೆ ಉದಯಪೂರ್ವ ಕಳೆನಾಶಕಗಳನ್ನು ಉಪಚರಿಸಬಹುದು. ಬಟ್ ಕಳೆನಾಶಕಗಳ ಬಗ್ಗೆ ನಮ್ಮಲ್ಲಿ ಸಂಶೋಧನೆಗಳು ಇನ್ನೂ ಪ್ರಾರಂಭ ಆಗಿಲ್ಲ ಸರ್. ಬಟ್ ಎಲ್ಲೇ ಕೇಳಿದ್ರು ಅದು ಎಜಿಲ್ ಅಂತೇಳಿ ಒಂದು ಇದನ್ನ ಹೇಳ್ತಿರ್ತಾರೆ. ಬಟ್ ನಮ್ಮಲ್ಲಿ ಇನ್ನೂ ಪ್ರಯೋಗ ಮಾಡಿಲ್ಲ. ಕೆಲವೊಬ್ಬರು ರೈತರ ಅನುಭವ ಕೇಳಿದ ಪ್ರಕಾರ ಇಲ್ಲ ನಾವು ಉಪಯೋಗಿಸಿದೀವಿ ಆದರೂ ಅದು ಉಪಯೋಗಿಸ್ದ ಇದ್ದಷ್ಟು ನಮಗೆ ಪರಿಣಾಮಕಾರಿ ಆಗಿಲ್ಲ ಅನ್ನೋ ಮಾತನ್ನು ನಾವು ಕೇಳ್ಪಟ್ಟಿವಿ. ಅಲ್ಲಿ ಅದರಲ್ಲಿ ಅಂತರ್ಬೇಸಾಯ ಮಾಡಬಹುದು. ಅಂತರ್ಬೇಸಾಯ ಮಾಡಬಹುದು ಸರ್. ಯಾಕೆಂದ್ರೆ 30 ದಿವಸದಿಂದ 45 ದಿವಸದ ತನಕ ಕ್ರಾಪ್ ಏನಿರ್ತಲ್ಲ ಅದರಲ್ಲಿ 35 ದಿವಸ ನಾವು ಸಂಪೂರ್ಣವಾಗಿ ಸಾಲ ಕಂಡ ಮೇಲೆ ಕೈಯಿಂದಾಗಲಿ ಅಥವಾ ಎಡೆಕುಂಟಿಯಿಂದಾಗಲಿ ಕಳೆಯನ್ನ ತಕ್ಕೋಬಹುದು. ಎಡೆಕುಂಟಿ ಹೊಡೆದು ಆಮೇಲೆ ಸಾಲಿನೊಳಗಿರ್ತಕ್ಕಂಥ ಕಳೆಯನ್ನ ಲೇಬರ್ಸ್ ಅಥವಾ ಕಾರ್ಮಿಕರನ್ನು ಉಪಯೋಗಿಸಿ ತಕ್ಕೋಬಹುದು. ಆದ ನಂತರ ನೀವು ಪ್ರತಿ ಒಂದು 15 ದಿವಸಕ್ಕೊಮ್ಮೆ ಅಥವಾ 20 ದಿವಸಕ್ಕೊಮ್ಮೆ ಆ ಕಳೆಯ ಪ್ರಮಾಣವನ್ನು ಅನುಸರಿಸಿ 2 ಅಥವಾ 3 ಸರ್ತಿ ಕಳೆ ತೆಗೆದ್ಬಿಟ್ರೆ 2 ತಿಂಗಳ ಅಥವಾ 2.5 ತಿಂಗಳ ಬೆಳೆ ಆದ್ರೆ ಮುಂದೆ ಕಳೆ ಬೆಳೆಯೋಕೆ ಇದು ಅವಕಾಶ ಕೊಡೋದಿಲ್ಲ. ಯಾಕಂದ್ರೆ ಕೂಡಿಬಿಡುತ್ತೆ ಎಲ್ಲಾ ಭೂಮಿಯನ್ನ ಇದೇ ಆವರಿಸ್ಬಿಡ್ತೈತಿ, ಕಳೆಗೆ ಅವಕಾಶ ಬರೋದಿಲ್ಲ. 2 ತಿಂಗಳು 2.5 ತಿಂಗಳ ಒಳಗೆ ನೀವೇನು ಕಳೆ ಪರಿಣಾಮಕಾರಿಯಾಗಿ ಕಳೆಗಳನ್ನ ಹತೋಟಿ ಮಾಡಿದಲ್ಲಿ ಈ ಬೆಳೆಗೆ ಕಳೆಯಿಂದ ಬಾಧೆ ಹೆಚ್ಚು ಆಗೋದಿಲ್ಲ. ಈಗ ಇದನ್ನ ನಾವು ಒಮ್ಮೆ ನಾಟಿ ಮಾಡಿದ್ಮೇಲೆ ಇದರಲ್ಲಿ ನೀರಿನ ನಿರ್ವಹಣೆ ಹೇಗೆ, ಎಷ್ಟು ದಿನಕ್ಕೊಮ್ಮೆ ಹಾಸಬೇಕಾಗುತ್ತೆ ನೀರಿನ ನಿರ್ವಹಣೆ? ಇದರಲ್ಲಿ ಮಣ್ಣಿನ ಮಣ್ಣಿನ ತರ ಗುಣಧರ್ಮ ಮತ್ತು ಹವಾಗುಣ ಅಲ್ಲದೇ ನೀರಿನ ರಿಸೋರ್ಸಸ್ ಅಂತ ಹೇಳ್ತೀವಲ್ಲ ನಮ್ಮ ನೀರಿನ ಉಗಮಗಳು ಅವುಗಳನ್ನು ಅವಲಂಬಿಸಿದೆ. ಅಥವಾ ಕಾಲ ಬೇಸಿಗೆ ಲಭ್ಯತೆ ನೀರಿನ ಲಭ್ಯತೆ ಇದು ಹೆಚ್ಚಾನ ಹೆಚ್ಚು ಅಧಿಕ ನೀರು ಬೇಕಾಗುವಂತ ಬೆಳೆ. ಆಮೇಲೆ ದೀರ್ಘಾವಧಿ ಬೆಳೆ ಇದು, ಎಂತ ಕಡಿಮೆ ಅಂದ್ರೂ 210 ದಿವಸ 7 ತಿಂಗಳ, ಹೆಚ್ಚಿಗೆ ಅಂದ್ರೆ 280 ದಿವಸ ತನೂ ಬೆಳೆಯುವಂತ ಬೆಳೆಗಳು. ಇದ್ರ ಮೇಲೆ 7-8 ತಿಂಗಳಿಗೊಮ್ಮೆ 7-8 ತಿಂಗಳಿಗೆ ಕಟಾವ್ ಮಾಡುವಂತವದವು, 8-9 ತಿಂಗಳಿಗೆ ಮಾಡುವಂತವದವು, ಮೋರ್ ದನ್ 9 ತಿಂಗಳ ನಂತರ ಕಟಾವ್ ಮಾಡುವಂತ ಅಧಿಕಾವಧಿಯ ತಳಿಗಳು ಲಭ್ಯವಿವೆ. ಆದ್ದರಿಂದ ಈ ಸುಮಾರು ಈ ಕೆಂಪು ಮಣ್ಣಿನಲ್ಲಿ ಸುಮಾರು 40 ನೀರಾವರಿಗಳನ್ನು ನಾವು ಹಾಯಿಸಬೇಕಾಗ್ತೈತಿ 7 ಅಥವಾ 8 ತಿಂಗಳಿನಲ್ಲಿ. ಅದು ಕಪ್ಪು ಮಣ್ಣು ಅಥವಾ ಗೋಡು ಮಿಶ್ರಿತ ಮಣ್ಣು ಇದ್ದಲ್ಲಿ 13-20 ನೀರಾವರಿಗಳನ್ನು ನಾವು ಕೊಡಬೇಕಾಗ್ತದೆ, ನೀರುಗಳನ್ನು ಹಾಯಿಸಬೇಕು 20 ಸಲ ನೀರು ಹಾಯಿಸಬೇಕಾಗ್ತದೆ ಇದೆಲ್ಲ. ಮತ್ತು ಕಪ್ಪು ಮಣ್ಣಿನ ಭೂಮಿ ಇದ್ದಲ್ಲೇ ನೀರಾವರಿ ಹೆಚ್ಚಾಗಿ ಸ್ವಲ್ಪ ಕಡಿಮೆ ಆಗುತ್ತೆ, ನೀರು ಹಿಡಿದಿಟ್ಟುಕೊಳ್ಳುವಂಥ ಸಾಮರ್ಥ್ಯ ಆ ಮಣ್ಣಿಗೆ ಜಾಸ್ತಿ ಇರೋದ್ರಿಂದ. ಇನ್ನ ಮತ್ತೊಂದು ವಿಚಾರ ಅಂತಂದ್ರೆ ಇದರಲ್ಲಿ ನಾವು ನಾಟಿ ಮಾಡಿದ ಮೇಲೆ ಇಲ್ಲಿ ಮುಖ್ಯವಾದಂತಹ ಸಮಸ್ಯೆಗಳು ಕೀಟ ಮತ್ತು ರೋಗ ನಿರ್ವಹಣೆ ಯಾವ ಬರ್ತವೆ ಈ ವಿಭಾಗದಲ್ಲಿ ಕಂಡು ಬಂದಂತದ್ದು? ಮುಖ್ಯವಾಗಿ ಕಾಂಡ ಕೊರೆಯುವ ಕೀಟ ಅಂತ ಬರ್ತತಿ, ಆಮೇಲೆ ಗಡ್ಡೆ ಕೊಳೆಯುವ ರೋಗ ಅಂತ ಬರ್ತತಿ, ಇನ್ನೊಂದು ಎಲೆ ಮೇಲೆ ಒಂದು ಥ್ರಿಪ್ಸ್ ನುಸಿ ಅಂತದೊಂದು ಬರ್ತತಿ. ಇವುಗಳನ್ನು ನಾವು ಲಭ್ಯವಿರುವ ಅಂತರ್ವ್ಯಾಪಿ ರಾಸಾಯನಿಕ ಕೀಟನಾಶಕಗಳನ್ನು ಉಪಯೋಗಿಸಿ ಬೆಳೆದಿದ್ದಲ್ಲಿ ಹೇಳಬೇಕು ಅಂತಂದ್ರೆ ಕೊರಾಜಿನ್ ಅಂತ ಒಂದು ಔಷಧ ಇದೆ, ಮೊದಲೆಲ್ಲ ಕ್ವಿನಾಲ್ಫಾಸ್ ಅನ್ನ ಯೂಸ್ ಮಾಡ್ತಿದ್ರು ಅಥವಾ ಇಂಥವೆಲ್ಲ ಹಳೆಯದು. ಈ ಕ್ವಿನಾಲ್ಫಾಸ್ ಬದಲಿ ಈಗ ಕೊರಾಜಿನ್ ಅಂತ ಬಂದಿದೆ, ಆಮೇಲೆ ಯಾವುದು ಬೇಕಾದಷ್ಟು ಕೆಮಿಕಲ್ಗಳು ಬಂದವು. ತಜ್ಞರ ಮಾಹಿತಿಯನ್ನು ಪಡ್ಕೊಂಡು ಮಾಡಬೇಕಾಗ್ತದೆ. ಅಂದ್ರೆ ಇನ್ನ ಇಲ್ಲಿ ಮುಖ್ಯವಾದದ್ದು ನೀವು ಹೇಳಿದ್ರಿ ಈಗ ಸುಮಾರು 7-9 ತಿಂಗಳಂತೆ ತಳಿಗಳದಂತ ವಿಚಾರವನ್ನ ನಾಟಿ ಮಾಡಿದ್ಮೇಲೆ ಇದು ಕಟಾವಾಗಿ ಬಂದಿದೆ ಅನ್ನೋದು ಹೇಗೆ ಲಕ್ಷಣಗಳು? ಇದು ತನ್ನ ಬೆಳೆಯ ಅವಧಿಯಲ್ಲಿ ಪೂರ್ತಿ ಅವಧಿಯೊಳಗ ಹಚ್ಚ ಹಸಿರಾಗಿರ್ತಕ್ಕಂಥ ಬೆಳೆ. ಇದು ಯಾವುದೇ ಹಂತ 30 ದಿವಸಕ್ಕಾಗಲಿ 45 ದಿವಸಕ್ಕಾಗಲಿ 60-90 ದಿವಸಕ್ಕಾಗಲಿ ಪೂರ್ತಿ ಹಚ್ಚ ಹಸಿರಾಗಿ ಕಾಣ್ತೈತಿ ಅಂತ ಬೆಳೆ ಇದು. ಇದು 7ನೇ ತಿಂಗಳ ಪ್ರವೇಶ ಮಾಡಿದ ನಂತರ ಅಂದ್ರೆ ಸಂಪೂರ್ಣವಾಗಿ ಗಡ್ಡಿ ಡೆವಲಪ್ ಆಗಿಂದ ಭೂಮಿಯೊಳಗೆ ಸಂಪೂರ್ಣವಾಗಿ ಗಡ್ಡಿ ಡೆವಲಪ್ ಆಗ್ಯಾವಪ್ಪ ಅಂತ ಕಂಡು ಬಂತು ಅಂದ್ರೆ ಇದು ಮ್ಯಾಗಿಂದು ಪೋರ್ಷನ್ ಏನಿರ್ತದಲ್ಲ ಭೂಮಿ ಮ್ಯಾಲಿಂದು ಕಾಂಡ ಎಲೆ ಕಾಂಡ ಹಳದಿ ಹಾಕೋತ ಬರ್ತತಿ. ಹಳದಿ ಹಾಕೋತ ಬಂತು ಅಂದ್ಕೊಳ್ಳೇನೆ ಏನಾಗುತ್ತೆ, ರೋಗದಿಂದನೂ ಹಳದಿ ಆಗೋ ಚಾನ್ಸಸ್ ಇರ್ತೈತಿ. ರೋಗದಿಂದ ಹಳದಿ ಆಗಿತ್ತು ಅಂದ್ರೆ ನಮಗೆ ಗೊತ್ತಾಗ್ಬಿಡ್ತದೆ ಅಂದ್ರೆ ಅಲ್ಲಿ ಅಲ್ಲೆಲ್ಲ ಎಲೆ ಚುಕ್ಕಿಗಳು ಕಾಣ್ತವು, ಆಮೇಲೆ ಆ ಚುಕ್ಕಿಗಳು ಒಂದಕ್ಕೊಂದು ಹಬ್ಬಿಕೊಂಡು ಇಡೀ ಎಲೆ ಒಂದೇ ಎಲೆ ಸುಟ್ಟಂಗೆ ಕಾಣ್ತತಿ, ಒಂದ್ ಎಲೆ ಹೆಲ್ದಿ ಕಾಣ್ತತಿ. ಇದ್ರಾಗ ಹಂಗಲ್ಲ, ಮಾಗಿದ ಸಿಂಪ್ಟಮ್ಸ್ ಅಂತಂದ್ರೆ ಮಾಗಿದ ಚಿಹ್ನೆಗಳು ಅಂದ್ರೆ ಇಡೀ ಗಿಡನೇ ಅಥವಾ ಸಸಿನೇ ಹಳದಿ ಹಾಕೋತ ಬರ್ತತಿ. ಅವಾಗ ಇದ್ರ ಮಾಗೋ ಒಂದು ಚಿಹ್ನೆ ಇದು. ಈ ಟೈಮ್ನಲ್ಲಿ ನಾವೇನು ಮಾಡಬೇಕು, ನೀರಾವರಿ ಕೊಡೋದನ್ನು ನಿಲ್ಲಿಸಬೇಕು. ನಿಲ್ಲಿಸಿದ ನಂತರ ಸಂಪೂರ್ಣವಾಗಿ ಈ ಎಲೆಯಲ್ಲಿಗಿರ್ತಕ್ಕಂಥ ರಸ ಪೂರ್ತಿಯಾಗಿ ಗಡ್ಡೆಗಳಿಗಿಳಿದು ಗಡ್ಡೆಯ ಇಳುವರಿ ಪ್ರಮಾಣ ಹೆಚ್ಚಿಸುವಲ್ಲಿ ಸಹಾಯ ಮಾಡುತ್ತದೆ. ಇನ್ನೊಂದೇನು ಅಂತಂದ್ರೆ, ನೀರಾವರಿ ಕಂಪ್ಲೀಟ್ ಕೊಟ್ಟು ಮ್ಯಾಗ ಕಂಪ್ಲೀಟ್ ನಿಲ್ಲಿಸಿ ಒಂದು 10-15 ದಿವಸದ ನಂತರ ಅದೆಲ್ಲ ಮ್ಯಾಗಿಂದು ಪೋರ್ಷನ್ ಏನಿರ್ತದಲ್ಲ ಪ್ಲಾಂಟಿಂದು ಅದೆಲ್ಲ ಪೂರ್ತಿ ಒಣಗಿ ಬಿದ್ದು ಬಿಡುತ್ತೆ ನೆಲಕ್ಕೆ ಅಗದಿ ಹಾಸಿಗೆ ಹಾಸ್ದಂಗೆ ಬಿದ್ದು ಬಿಡುತ್ತೆ. ಆವಾಗ ನಾವೇನ್ ಮಾಡ್ಬೇಕು, ರಂಟಿಯಿಂದಾಗಲಿ ಅಥವಾ ಗುದ್ಲಿಯಿಂದಾಗಲಿ ರೈತರ ಅಂದ್ರೆ ನಮ್ಮ ಈ ಪ್ರಮಾಣ ಏನು ಏರಿಯಾ ಪ್ರದೇಶದ ವ್ಯಾಪ್ತಿ ಅಂದ್ರೆ ಎಷ್ಟು ಬಾಳ ಏರಿಯಾ ಇತ್ತಂದ್ರೆ ರಂಟೆ ತಗೊಂಡು ರಂಟಿ ಅಥವಾ ಇದನ್ನ ತಗೊಂಡು ಟ್ರ್ಯಾಕ್ಟರ್ ಏನೋ ನಾವು ರಂಟಿ ಹೊಡಿಸಿ ಗಾಯ ಬೇರುಗಳಿಗೆ ಏನು ಗಾಯವಾಗಲಾರದಂತೆ ಆಳವಾಗಿ ರಂಟಿ ಹೊಡಿಸಿ ತಿರು ಹಾಕಿದಾಗ ಅವು ಕಂಡು ಬಿಡ್ತಾವ ನಮಗೆ. ಆಮೇಲೆ ಒಂದೊಂದು ಇದರಿಂದ ಸುಮಾರು ನಾಟಿ ಮಾಡುವಾಗ ನಾವು ಬೀಜ ಹೆಂಗಿರ್ಬೇಕಪ್ಪ ಅಂತಂದ್ರೆ ತಾಯಿ ಬೇರು ಅಂತ ತಾಯಿ ಇದು ಅಂತ ಬರ್ತದೆ, ಮದರ್ ರೈಸೋಮ್ ಅಂತ ಹೇಳಿ. ರೈಸೋಮ್ ಅಂದ್ರೆ ರೆಂಬೆ ಅಥವಾ ಏನಂತೀವಿ ಕೊಂಬುಗಳು, ತಾಯಿ ಕೊಂಬುಗಳನ್ನು ಮಾತ್ರ ಹೆಚ್ಚಾಗಿ ಉಪಯೋಗಿಸ್ಬೇಕು. ಅದ್ರ ನಂತರ ಪ್ರೈಮರಿ ರೈಸೋಮ್ಸ್ ಅಂತಾನು ಬರ್ತಾವ ಅಥವಾ ಪ್ರಾಥಮಿಕ ಕೊಂಬುಗಳು ಅಂತೇಳಿ, ಅವನ್ನು ಕೂಡ ಉಪಯೋಗಿಸ್ಬಹುದು. ಆದರೆ ತಾಯಿ ಬೇರನ್ನ ಯೂಸ್ ಮಾಡಿಸ್ರಿ ಅಥವಾ ಪ್ರಾಥಮಿಕವಾಗಿ ಮಿನಿಮಮ್ 35-40 ಗ್ರಾಮ್ ತೂಕ ಮಾಡಬೇಕು. ಒಂದು ಬೀಜ ಅಲ್ಲದೇನೆ 1-2 ಗಣ್ಣುಗಳನ್ನು ಹೊಂದಿರಲೇಬೇಕು ಅಂತ ಬೀಜಗಳಿಂದ ನಾವು 40 ಗ್ರಾಮಿನ ಬೀಜದಿಂದ ನೀವು ಶಿಫಾರಿತ ಪ್ರಮಾಣದ ಸಾಗುವಳಿ ಕ್ರಮಗಳನ್ನು ಪಾಲಿಸಿದ್ದೇ ಆದಲ್ಲಿ ಸುಮಾರು 750 ಗ್ರಾಮ್ನಷ್ಟು ನೀವು ಗಡ್ಡೆಯನ್ನು ಪಡಿತೀರಿ. ಅಂದ್ರೆ 3/4 kg ಅದಕ್ಕಿಂತ ಹೆಚ್ಚಿಗೂ ಒಂದು ಗಡ್ಡೆ ಬಂದ್ಬಿಡ್ತದೆ. ಹೌದು. ಈಗ ಅದನ್ನ ನೀವು ಹೇಳಿದ್ರಿ, ಈಗ ಗುದ್ಲಿಯಿಂದ ಹಡ್ಡೆ ಆದ್ರೂ ತಕ್ಕೋಬಹುದು ಅಥವಾ ರೆಂಟೆ ಹೊಡೆದು ಅದನ್ನ ಉಳುಮೆ ಮಾಡಿ ಎಲ್ಲ ರೈಸೋಮ್ಗಳನ್ನ ಆರಿಸಿಕೊಂಡು ಮಾಡಬಹುದು. ಮುಂದೆ ಅದನ್ನ ಹೇಗೆ ಮುಂದೆ ಪ್ರೊಸೆಸಿಂಗ್ ಅಥವಾ ಸಂಸ್ಕರಣೆ ಅಂತ ಹೇಳ್ತೀವಿ ನಾವು, ಹೇಗೆ ಮಾಡ್ಬೇಕು ರೈತರು ಅದನ್ನ ಹೇಗೆ ಮಾಡ್ತಾರೆ? ಕಟಾವು ಮಾಡಿದ ನಂತರ 1 ದಿವಸ ಅಥವಾ 2 ದಿವಸ ಬೇರುಗಳನ್ನ ಹೊಲದಲ್ಲಿನ ನಾವು ಹಂಗೆ ಬಿಡಬೇಕು. ಅದರಿಂದ ಅದಕ್ಕೆ ಹತ್ತಿದ ಮಣ್ಣಿನ ತೇವಾಂಶ, ಯಾಕಂದ್ರೆ ನಾವು ಇನ್ನೊಂದು ನಿಮಗೆ ಹೇಳೋದು ಮರ್ತೇನೆ, ನಾನು ಕಟಾವು ಮಾಡೋದಕ್ಕಿಂತ ಮೊದಲೇ ಒಂದು ಮತ್ತೊಮ್ಮೆ ಇಳುವರಿ ನೀರಿನ ನೀರಾವರಿ ಕೊಡಬೇಕಾಗತ್ತೆ. ನಾವು ಒಂದು ನೀರನ್ನು ಕೊಡಬೇಕಾಗತ್ತೆ, ಯಾಕಂದ್ರೆ ಸ್ವಲ್ಪ ಹಸಿ ಆಗಬೇಕು. ಅದನ್ನ ಹಾರ್ವೆಸ್ಟ್ ಮಾಡಲಿಕ್ಕೆ ಕಟಾವು ಮಾಡಲಿಕ್ಕೆ ಒಂದು ಸ್ವಲ್ಪ ಹಗುರ ಅನಿಸ್ತದೆ, ಯಾವುದೇ ರಂಟಿ ಹೊಡೆಯೋದಕ್ಕಾಗಿ ಈಸಿ ಆಗ್ತದೆ. ಈಗ ನೀರು ಕೊಟ್ಟಿದ್ದರಿಂದ ಮಣ್ಣು ಹತ್ತಿರ್ತೈತಿ. ಆ ಮಣ್ಣನ್ನ 2 ದಿವಸ ನಾವು ಹಾರ್ವೆಸ್ಟ್ ಮಾಡಿದ ಮೇಲೆ 2 ದಿವಸ ನಾವು ಸೂರ್ಯ ರಶ್ಮಿಗೆ ಒಡ್ಡಿದ್ರೆ ಆ ಮಣ್ಣು ತನ್ನಷ್ಟಕ್ಕೆ ತಾನೇ ಒಣಗಿ ನಾವು ಅದನ್ನ ಹೆಕ್ಕೋ ಮುಂದೋ ಅಥವಾ ಇದು ಮಾಡೋ ಮುಂದೋ ಅದರ ಸೊಪ್ಪಿ ಸೆದಿಗಳನ್ನ ಸಪರೇಟ್ ಮಾಡೋ ಮುಂದೋ ತನ್ನಷ್ಟಕ್ಕೆ ತಾನೇ ಉದುರಿ ಹೋಗ್ಬಿಡ್ತೈತಿ. ಇಷ್ಟಿದ್ರೂ ಸಹಿತ ಅದರ ಬೇರುಗಳ ನಡ್ರಾಕ ಅಥವಾ ರೊಂಬೆಗಳ ನಡ್ರಾಕ ಸ್ವಲ್ಪ ಕಲ್ಲಾಗಲಿ ಒಂದಿಟ್ಟು ಉಳ್ಕೊಂಡಿರ್ತೈತಿ. ಅದನ್ನ ನಾವು ಸಂಪೂರ್ಣವಾಗಿ ತೊಳೆದು ಸ್ವಚ್ಛ ಮಾಡಿ ಆಮೇಲೆ ಗುಂಪಿ ಹಾಕಿ 1-2 ದಿನ ಗುಂಪಿ ಹಾಕಿ ಅದೇ ಸೆದಿಯಿಂದ ಅರಿಶಿಣದ ಸೆದಿಯಿಂದ ಮುಚ್ಚಿ ಆಮೇಲೆ ರಾತ್ರಿ ಓಪನ್ ಮುಚ್ಚಿಡೋದು, ಬೆಳಗ್ಗೆ ತೆಗೆಯೋದು. 1-2 ದಿವಸ ಮಾಡಿದ್ರೆ ಕ್ಯೂರಿಂಗ್ ಅಂತ ಹೇಳ್ತೀವಿ ಫೀಲ್ಡ್ ಅಂದ್ರೆ. ಇದರಿಂದ ಏನಾಗ್ತೈತಿ, ಉತ್ಪನ್ನದಲ್ಲಿರ್ತಕ್ಕಂಥ ಉಷ್ಣತೆ ಕಡಿಮೆ ಆಕತಿ. ಉತ್ಪನ್ನದಲ್ಲಿರ್ತಕ್ಕಂಥ ಉಷ್ಣತೆ ಕಡಿಮೆ ಆತಂದ್ರೆ ಅದನ್ನು ಶೇಖರಿಸುವ ಸಂಗ್ರಹ ಸಾಮರ್ಥ್ಯ ಜಾಸ್ತಿ ಆಗ್ತೈತಿ. ಅದಾದ್ಮೇಲೆ ಒಂದು ನಾವು ಪ್ರೊಸೆಸಿಂಗ್ ಅಂತ ಕೇಳಿದ್ರಿ ನೀವು, ಅದನ್ನ ಹೆಂಗೆ ನೀವು ಮುಂದಿನ ಇದು ಮಾಡಬೇಕು ಅಂತ. ಅದಕ್ಕೆ ಗಡ್ಡಿ ಮಾಡೋದು, ಇದು ಪೌಡರ್ ಮಾಡೋದಾಗಲಿ ಅಥವಾ ಈಗ ಅದು ದೊಡ್ಡ ದೊಡ್ಡ ಗದ್ದೆ ಆಗಿರುತ್ತೆ, ಅದನ್ನ ಗಡ್ಡೆ ಆಗಿರುತ್ತೆ. ಹೌದು, ಅದನ್ನ ಹೇಗೆ ಸಪರೇಷನ್? ಆ ಗಡ್ಡಿನ ಏನ್ ಮಾಡ್ತೈತಿ, ಒಂದೊಂದು ತಾಯಿ ಬೇರು ಅಂತ, ತಾಯಿ ರೆಂಬೆ ಅಂತ ಇರ್ತೈತಿ, ತಾಯಿ ಕೊಂಬು. ತಾಯಿ ಕೊಂಬಿಗೆ ಸುತ್ತಲೂ 8-10 ಪ್ರಾಥಮಿಕ ಆಗಲಿ ದ್ವಿತೀಯ ತರಹದ ಕೊಂಬುಗಳಾಗಲಿ ಒಂದಕ್ಕೊಂದು ಬೆಳ್ಕೊಂಡಿರ್ತವೆ. ಅವನ್ನ ಸಪರೇಟ್ ಮಾಡ್ಬೇಕು. ಸಪರೇಟ್ ಮಾಡಿ ತಾಯಿ ಕೊಂಬುಗಳನ್ನ ಮುಂದಿನ ಬೆಳೆಗೆ ಉಪಯೋಗಿಸ್ಬೋದು. ತಾಯಿ ಕೊಂಬುಗಳನ್ನೇ ಉಪಯೋಗಿಸ್ಬೇಕು ಮುಂದಿನ ಬೆಳೆಗೆ. ಇವು ಪ್ರಾಥಮಿಕ ಆಗಲಿ ದ್ವಿತೀಯ ಹಂತದ ಕೊಂಬುಗಳು ಇರ್ತಾವಲ್ಲ, ಅವುಗಳನ್ನ ಸ್ವಚ್ಛವಾಗಿ ನೀರಿನಲ್ಲಿ ತೊಳೆದು ಮತ್ತ ಅವನ್ನ ನಾವು ಅರಿಶಿಣ ಬೇರನ್ನಾಗಿ, ಒಣಗಿದ ಬೇರನ್ನಾಗಿದ್ರು ಮಾಡ್ಕೋಬಹುದು ಅಥವಾ ಪೌಡರ್ನಾಗಿ ಮಾಡ್ಕೋಬಹುದು. ಒಣಗಿದ ಬೇರ್ ಮಾಡೋದು ಹೆಂಗಪ್ಪ ಅಂತಂದ್ರೆ, ಈಗ ಅರಿಶಿಣ ಸ್ವಚ್ಛ ಮಾಡಿರ್ತೀವಲ್ಲ, ಸ್ವಚ್ಛ ಮಾಡಿದ ಅರಿಶಿಣಕ್ಕೂ ಬೇರುಗಳನ್ನ ಈಗ ಅವನ್ನ ಕುದಿಸ್ಬೇಕು. ಮೊದಲನೇ ಹಂತ ಕುದಿಸೋದು. ಕುದಿಸೋದನ್ನ ನಾವು ನಮ್ಮ ಇಳುವರಿಯ ಪ್ರಮಾಣ ನೋಡಿ ಯಾವ ಡ್ರಮ್ಸ್ ಬೇಕೋ ಅದನ್ನ ಆಯ್ಕೆ ಮಾಡ್ಕೋಬೇಕಾಗ್ತದೆ. ಮೊದ್ಲು ಏನ್ ಮಾಡ್ಬೇಕು, ಡ್ರಮ್ನಲ್ಲಿ ನಾವು 50 kg ತಗೊಂಡ್ವಿ, ಸಣ್ಣ ಪ್ರಮಾಣದಾಗ ಬೆಳೆದೀವಿ ಅಂತ ತಿಳ್ಕೊರಿ. 50 kg ಪ್ರಮಾಣದ ಒಂದು ಡ್ರಮ್ಮು, ಅದರಲ್ಲಿ 100 ಲೀಟರ್ ನಷ್ಟು ನೀರು ಹಾಕಿ ಒಂದು ಟ್ರೇದಾಗ, ಈಗ ನಾವು ಮನೆಯಲ್ಲಿ ಏನಾದರೂ ಕರಿ ಹೊತ್ತಿನಾಗ ಒಂದು ಇದ್ರಾಗ ಹಂಗೆ ಎತ್ತೀವಲ್ಲ ಆ ಥರ, ಒಂದು ಸಣ್ಣ ಟ್ರೇ, ಇನ್ನೊಂದು ದೊಡ್ಡದು ಡ್ರಮ್. ಆ ಡ್ರಮ್ನಲ್ಲಿ 100 ಲೀಟರ್ ನೀರು, ಇದರಲ್ಲಿ ಒಂದು 50 ಕೆಜಿ ರೆಂಬೆಗಳನ್ನು ಹಾಕಿ ಇಡಬೇಕು. ಮುಂದೆ ಬುಡಕ ಉರಿ ಹಚ್ಚಿ, ಆ ಡ್ರಮ್ಮಿನ ಬುಡಕ ಉರಿ ಹಚ್ಚಿ ನಾವು ಕಾಯಿಸಬೇಕು. ಕುದಿಬೇಕು. ಎಷ್ಟು ಎಲ್ಲಿ ಮಟ್ಟ ಕುದಿಬೇಕಂದ್ರೆ 45-60 ಮಿನಿಟ್ಸ್ ಅನ್ನು ಕುದಿಬೇಕು. ನೀವು ಇದು ಕುದಿಯೋದನ್ನ ನಿಲ್ಲಿಸೋದು ಹೆಂಗ ಅನ್ನೋದನ್ನ ಒಂದು ಹಂತ ಇದೆ. ನೀವು ಕುದಿಸ್ಕೊಂತ ಹೋದಂಗೆಲ್ಲ ಒಂದು ಅರಿಶಿಣದ ಒಂದು ಸುವಾಸನೆಯುಕ್ತ ಆವಿ ಬರಕ್ ಚಾಲು ಮಾಡ್ತದೆ, ಸ್ಮೆಲ್ ಬರ್ತಕ್ ಚಾಲು ಮಾಡ್ತದೆ. ಆವಾಗ ನೀವು ಕುದಿಯೋ ಹಂತ ನಿಂತಿದೆ. ಅದು ಅಲ್ಲದೇನೆ ನೀವು ಒಂದೆರಡು ಈಗ ಅನ್ನ ಬೆಂದತಿಯೋ ಇಲ್ಲೋ ಅಂತ ನೋಡಕ್ ಒಂದೆರಡು ಅಕ್ಕಿ ಇದನ್ನ ಹಿಚಕ್ ನೋಡ್ತೀವಲ್ಲ, ಹಂಗ ಒಂದು ಅಥವಾ ಎರಡು ಕುದಿಸಿದಂತ ಬೇರುಗಳನ್ನು ತಗೊಂಡು ಅದರಲ್ಲಿ ಒಂದ್ ಸ್ವಲ್ಪ ಚೂಪಾದೊಂದ ಕಡ್ಡಿ ಆಗಲಿ ಮತ್ತೊಂದಾಗಲಿ ಹಿಂಗ್ ತೋರಿಸಿದಾಗ ಸರಳವಾಗಿ ಈ ಕಡೆಯಿಂದ ಆ ಕಡೆ ಬಂತಂದ್ರೆ ಅದು ಸಂಪೂರ್ಣವಾಗಿ ಕುದ್ದಿದೆ ಅಂತ ಅರ್ಥ. ಇಲ್ಲ ಅಂತಂದ್ರೆ ಅದಕ್ಕೆ ಒಳಗೆ ಒಂದ್ ಸ್ವಲ್ಪ ರೆಸಿಸ್ಟೆನ್ಸ್ ಆಫರ್ ಆಗ್ತದೆ, ಅಂದ್ರೆ ಅದು ಒಂದ್ ಸ್ವಲ್ಪ ಬಿರುಸನಿಸ್ತದೆ, ಈಜಿಯಾಗಿ ಪಾಸ್ ಆಗಿ ಬರೋದಲ್ಲ. ಈ ಗೆಣಸಿನಾಗ ಒಂದು ಚೂಜಿ ಚುಚ್ಚಿದ್ರೆ ಸರಳವಾಗಿ ಹೆಂಗ ಬರ್ತದಲ್ಲ ಕುದ್ದ ಗೆಣಸಿನಾಗ, ಆ ತರಾನೇ ಇದು ಹಿಂಗಾಗ್ತದೆ. ಆವಾಗ ನಾವು ಕುದಿಯೋದನ್ನ ನಿಲ್ಲಿಸಬಹುದು. ಕುದಿಯೋದನ್ನ ನಿಲ್ಲಿಸಿದ ನಂತರ ಆ ಕುದಿಸಿದ ಏನಂತೀವಿ ನಾವು ಬೇರುಗಳನ್ನ ತೆಗೆದು ನೀರನ್ನು ಬಸದು ಬೇರೆ ಕಡೆ ಇಲ್ಲಿ ಹಾಕಿ ಒಣಗಿಸ್ಲಿಕ್ಕೆ ಹಾಕ್ಬೇಕು. ಅದೇ ನೀರನ್ನ ನಾವು ಮುಂದಿನ ಬ್ಯಾಚ್ ಕುದಿಸಾಕು ಉಪಯೋಗ ಮಾಡ್ಕೋಬಹುದು. ಒಂದ್ ಸರ್ತಿ ಹಾಕಿದ ನೀರನ್ನ 3-4 ಅದರಲ್ಲೇ ಮತ್ತೆ ಕುದಿಸಬಹುದು. ಆಮೇಲೆ ಒಣಗಿಸೋದು ಒಂದ್ ನೆಕ್ಸ್ಟ್ ವಿಧಾನ. ಒಣಗಿಸೋದಂದ್ರೆ ಈ ಕುದಿಸಿದ ಬೇರುಗಳನ್ನ ಸಿಮೆಂಟಿನ ನೆಲದ ಮೇಲೆ ಆಗ್ಲಿ ಅಥವಾ ಬಿದಿರಿನ ಚಾಪೆಗಳನ್ನು ಹಾಸಿ ಅದ್ರ ಮೇಲೆ ಆಗ್ಲಿ ಸುಮಾರು 5-6 ಸೆಂಟಿಮೀಟರ್ ಎತ್ತರ, ಅಷ್ಟು ಥಿಕ್ನೆಸ್ ಇರಬೇಕು. ಅದು ತೀರ ತೆಳ್ಳಗಾತಂದ್ರ ಬಿಸಿಲಿನಾಗ ಒಣಗಿಸ್ತೀವಲ್ಲ, ಬಿಸಿಲಿಗೆ ಬಹಳ ಎಕ್ಸ್ಪೋಸ್ ಆದಂಗೆಲ್ಲ ಹೊರಮೈ ಕಲರ್ ಡಿಸ್ಕಲರೇಷನ್ ಆಗುತ್ತೆ. ಆದ್ರಿಂದ ಸ್ವಲ್ಪ ದಪ್ಪವಾದ ಸುಮಾರು ಒಂದು 4 ಇಂಚ್ ದಪ್ಪ ಹಾಕಿ ಒಣಗಿಸಿ ಒಂದು ವಾರ ಆಗಲಿ 10 ದಿವಸ ಆಗಲಿ ಡಿಪೆಂಡಿಂಗ್ ಅಪಾನ್ ಈ ಸನ್ರೈಸ್ ಸೂರ್ಯನ ಶಾಖದ ಇದ್ರ ಮೇಲಿಂದ ಒಂದು 15 ದಿವಸ ತನೂ ಒಣಗಿಸ್ಬೋದು. ಆಮೇಲೆ ಸಂಪೂರ್ಣವಾಗಿ ಒಣಗಿದ ಮೇಲೆ ಅದೊಂದು ಮುರಿದಾಗ ಒಂದ್ ರೀತಿ ಮೆಟಾಲಿಕ್ ಸೌಂಡ್ ಬರ್ತದೆ, ಕಟ್ ಅಂತ ಸೌಂಡ್ ಬರ್ತದೆ. ಅದು ಬಂದಿತ್ತು ಅಂದ್ರಾಗ ಅದು ಅಲ್ಲದೇನೆ ನೀವು ಮುರಿದ ಭಾಗವನ್ನ ನೀವು ಸೂರ್ಯರಶ್ಮಿಗೆ ಹಿಡಿದಾಗ ಸ್ವಲ್ಪ ಆಯಿಲಿ ಎಣ್ಣೆಯುಕ್ತ ಕಾಣ್ತದೆ. ಸೊ ಆವಾಗ ನೀವು ಇದು ಒಣಗಿಸೋದು ಹಂತ ಮುಗಿದಿದೆ ಅಂತೇಳಿ ನಿರ್ಣಯ ಮಾಡಬಹುದು. ಆಮೇಲೆ ಒಣಗಿಸಿದ ಮೇಲೆ ಈಗೇನಾಗ್ತೈತಿ, ಈ ಒಣಗಿದ ಬೇರುಗಳು ನಮಗೆ ಅಟ್ರಾಕ್ಟಿವ್ ಆಗಿ ಕಾಣಬೇಕು, ಚಂದಾಗಿ ಕಾಣಬೇಕು, ಚೆನ್ನಾಗಿ ಕ್ವಾಲಿಟಿ ಅಂತ ಹೇಳ್ತೀವಲ್ಲ ಚಂದಾಗಿ ಕಾಣಬೇಕು. ಅವಾಗೇನ ಅವನ್ನೆಲ್ಲ ಚಂದಾಗಿ ಕಾಣುವಂಗೆ ಮಾಡ್ಬೇಕಂದ್ರೆ ಅದ್ರ ಮೇಲೆ ಬೇರುಗಳಾಗಲಿ ಅದ್ರ ಸ್ಕೇಲಿ ಲೀವ್ಗಳಾಗಲಿ ಇನ್ನೂ ಅದ್ರ ಮೇಲೆ ಹತ್ತಿಕೊಂಡಿರ್ತಾವೆ, ಸ್ವಚ್ಛ ಮಾಡ್ಬೇಕು. ಅದನ್ನ ಸ್ವಚ್ಛ ಮಾಡೋದು ಹೆಂಗಂತಂದ್ರೆ ಈ ಒಣಗಿದ ಬೇರುಗಳನ್ನು ಒಂದು ಗೋಣಿಚೀಲದಲ್ಲಿ ತುಂಬೋದು, ತುಂಬಿ ಅದ್ರ ಮೇಲೆ ಹತ್ತಿ ತುಳಿಯೋದ್ರಿಂದ ಆಗಲಿ ಅಥವಾ ಅರ್ಧ ತುಂಬಿ ಒಂದು ಸ್ವಲ್ಪ ಹಿಂಗ ಹಿಂಗ ಅಳಗಾಡಿಸೋದ್ರಿಂದ ಆಗಲಿ ಒಳಗೆ ಬೇರುಗಳು ಒಂದಕ್ಕೊಂದು ತಿಕ್ಕಾಡಿ ಅದ್ರ ಘರ್ಷಣೆಯಾಗಿ ಅದ್ರ ಮೈ ಮೇಗಿರ್ತಕ್ಕಂತ ಹುರುಪು ಹುರ್ಬರ್ಕ್ ಸರ್ಫೇಸ್ ಎಲ್ಲ ಹೋಗಿ ಒಂದು ನುಣುಪಾದ ಒಂದು ಇದು ಬರ್ತೈತೆ. ಅದಕ್ಕೆ ಅದಲ್ದೇನೆ ಒಂದು ಡ್ರಮ್ ಪಾಲಿಶಿಂಗ್ ಡ್ರಮ್ ಅಂತಾನು ಒಂದು ನಾವು ಇದನ್ನ ಮಾಡಿಸಿದ್ವಿ. ಆ ಡ್ರಮ್ ನಲ್ಲಿ ಸುಮಾರು ನೀವು ಡಿಪೆಂಡಿಂಗ್ ಅಪಾನ್ ಸೈಜ್ 50 ಕೆಜಿ ಮಾಡಿಸ್ಬೋದು, 1 ಕ್ವಿಂಟಲ್ ಮಾಡಿಸ್ಬೋದು. ಅದರದಾಗ ಏನಿರ್ತೈತಿ, ಒಂದು ಡ್ರಮ್ ಇರ್ತೈತಿ, ಅದನ್ನ ನಡ್ರಾಕ ಒಂದು ಸೆಂಟರ್ನಾಗೆ ಅದರ ಕೇಂದ್ರ ಇದ್ರೊಳಗೆ ಒಂದು ಆಕ್ಸೆಲ್ ಇರ್ತೈತಿ, ಗಾಡಿಗೆ ಹಂಗ ಆಕ್ಸೆಲ್ ಇರ್ತೈತಿ, ಹಂಗೆ ಆಕ್ಸೆಲ್ ಇರ್ತೈತಿ. ಆ ಆಕ್ಸೆಲ್ ಮೇಲೆ ಸ್ವಲ್ಪ ಚೂಪು ಚೂಪಾದಂತ ಹಲ್ಲುಗಳಿರ್ತಾವ. ಈ ಇದು ಡ್ರಮ್ಮಿಂದ ಒಂದು ಮೇಲ್ಮೈ ಭಾಗ ಒಂದು ಅದನ್ನ ಡ್ರಮ್ ಇವನ್ನ ರೆಂಬೆಗಳನ್ನು ಹಾಕ್ಲಿಕ್ಕೆ ತೆಗಿಲಿಕ್ಕೆ ಒಂದು ಅವಕಾಶ ಇರ್ತೈತಿ. ಆ ಒಂದು ಓಪನಿಂಗ್ ಮೂಲಕ ನಾವು ಡ್ರಮ್ ಇವನ್ನ ಏನ ಬೇರುಗಳನ್ನು ಹಾಕ್ಬೇಕು. ಬೇರುಗಳನ್ನು ಹಾಕಿ ಡ್ರಮ್ ಅನ್ನು ಮುಚ್ಚಿ ಒಂದು ಕೈ ಹ್ಯಾಂಡಲ್ ಇರ್ತದೆ, ಆ ಹ್ಯಾಂಡಲ್ ನಿಂದ ತಿರುಗಿಸಿದಾಗ ಒಳಗನ್ನ ಕೊಂಬೆಗಳು ಏನು ಕೊಂಬುಗಳು ಒಂದಕ್ಕೊಂದು ತಿಕ್ಕಾಡಿ ಅದು ಸ್ವಲ್ಪ ಪಾಲಿಶ್ ಆಗಿ ನುಣುಪಾಗತ್ತೆ. ಆ ನುಣುಪಾದದ್ದು ಅಷ್ಟು ಅಟ್ರಾಕ್ಟಿವ್ ಕಾಣೋದಿಲ್ಲ ಇನ್ನು. ಅದಕ್ಕೆ ಮತ್ತೇನ್ ಮಾಡ್ಬೇಕು ಮುಂದಿನ ಹಂತ ಏನಂದ್ರ ಈ ಬಣ್ಣ ಹಾಕುವುದು ಅಂತ ಹೇಳ್ತೀವಿ, ಮತ್ತ ಬಣ್ಣ ಹಾಕುವುದು. ಅದಕ್ಕೆ ಬಣ್ಣ ಹಾಕೋದಂಗಂದ್ರೆ ಅದೇ ಅರಿಶಿನ ಆಲ್ರೆಡಿ ತಯಾರು ಮಾಡಿದ ಅರಿಶಿನ ಒಂದು ಕ್ವಿಂಟಲ್ ಇದು ಪಾಲಿಶ್ ಮಾಡಿದಂತ ಒಂದು ಅರಿಶಿನ ಬೇರಿಗೆ ಒಂದು 2 ಕೆಜಿ ಅಷ್ಟು ಅರಿಶಿನ ಪುಡಿಯನ್ನ ಪುಡಿಯನ್ನ ಕಲಿಸಿ ಮತ್ತೆ ಮಿಕ್ಸ್ ಮಾಡ್ಬೇಕು. ಅದು ಒಂದು ಅಟ್ರಾಕ್ಟಿವ್ ಕಲರ್ ಆಗತ್ತೆ. ಅದು ಬೇಡಪ್ಪ ಅಂದ್ರೆ ಅದೇ ಅರಿಶಿನ ಪುಡಿಯನ್ನ ಒಂದ್ ಸ್ವಲ್ಪ ನೀರಿನಾಗ ಆಗ್ಲಿ ಎಣ್ಣೆಯೊಳಗಾಗ್ಲಿ ತಿನ್ನೋ ಎಣ್ಣೆಯೊಳಗಾಗ್ಲಿ ಮಿಕ್ಸ್ ಮಾಡಿ ಸಿಂಪಡಿಸಿ ಮತ್ತೆ ಇದು ಮಾಡಿದ್ರೆ ಅದೊಂದು ಅಟ್ರಾಕ್ಟಿವ್ ಕಲರ್ ಆಗಿ ಒಳ್ಳೆ ಮಾರ್ಕೆಟ್ ನಲ್ಲಿ ಒಳ್ಳೆಯ ಬೆಲೆ ಸಿಗ್ತದೆ. ಈ ರೀತಿ ಒಣಗಿಸಿದಂತ ಅರಿಶಿನಗಳನ್ನ ನಾವು ಸಂಗ್ರಹಣೆ ಮಾಡಿಡಬಹುದು, ಧಾರಣೆ ಇಲ್ಲ ಅಂತಂದ್ರೆ ಹೇಗೆ? ಒಣಗಿಸಿದ ಅರಿಶಿನಗಳನ್ನು ನೀವು ವರ್ಷಾನುಗಟ್ಟಲೆ ಸಂಗ್ರಹಣೆ ಮಾಡಿಲ್ಲ, ಏನೂ ಆಗೋದಿಲ್ಲ. ಸಂಗ್ರಹಣೆ ಮಾಡಬೇಕಾದ್ರೆ ಈಗ ಕೆಲವೊಂದಿಷ್ಟು ಹುಳ ಬರೋ ಚಾನ್ಸಸ್ ಇರ್ತದೆ, ಅವು ಏನ ನುಸಿ ಬರೋ ಚಾನ್ಸಸ್ ಇರ್ತವೆ. ಅದ್ರಾಗ ನೀವು ಚೀಲದಾಗ ತುಂಬಿರಿಸಿ ಶೇಖರಿಸಿಡುವಾಗ ಒಂದು ಅವು ರಿಪೆಲೆಂಟ್ಸ್ ಅಂತ ಸಿಗ್ತಾವ, ಗುಳಿಗೆ ಪ್ರಮಾಣದಾಗ ಇರ್ತಾವ. ಈವನ್ ನೀವು ಏನಂತೀವಿ ನಾವು ಬೆಂಜಿನ್ ರಿಂಗ್ ಪಾಲಿಥಿ ಏನು ಸರ್ ನ್ಯಾಫ್ಥಲಿನ್ ಬಾಲ್ಸ್, ನ್ಯಾಫ್ಥಲಿನ್ ಬಾಲ್ಸ್ನ ಸ್ವಲ್ಪ ದೂರ ಆಗಿಡಬೇಕು. ಯಾಕಂದ್ರೆ ನ್ಯಾಫ್ಥಲಿನ್ ಬಾಲ್ಸು ಅತಿ ಸ್ಮೆಲ್ ಅದರದ್ದು ಸೇಂಟ್ ಭಾಳ ಇದಿರ್ತೈತಿ, ಆ ಸೇಂಟು ಇದನ್ನು ಸಪ್ರೆಸ್ ಮಾಡಬಾರ್ದು. ಆದ್ದರಿಂದ ಒಂದು ಕೊಣೆಗೆ ಹಾಕಿದ್ರೆ ಸ್ವಲ್ಪ ದೂರಾಗಿನ ಒಂದು ಈ ಮೂಲೆಯಾಗ ನೀವು ಅವನ್ನ ಕೊಂಬುಗಳನ್ನು ಶೇಖರಣೆ ಮಾಡಿದ್ರೆ ಆ ಮೂಲೆಯಲ್ಲಿ ಇಟ್ಟರೆ ಸ್ವಲ್ಪ ಅದರ ವಾಸನೆಯಿಂದ ಹುಳುಗಳು ಕಡಿಮೆ ದೂರ ಆಗ್ತವೆ. ಇನ್ನು ಇಳುವರಿ ಅದು ಹೇಗೆ ಖರ್ಚು ಎಷ್ಟು ಬರುತ್ತೆ ಒಂದು ಎಕರೆಗೆ?